ಒಂದು ಸಣ್ಣದಾದ ಕೆರೆ ಕೊಳವನ್ನು ಮಾಡಿಕೊಂಡು ಅಲ್ಲಿ ಮೀನು ಸಾಕಾಣೆಯನ್ನು ಮಾಡ್ತಿರೋವಂಥವ್ರು ಅದನ್ನು ಇನ್ನಷ್ಟು ಲಾಭದಾಯಕವನ್ನಾಗಿ ಮಾಡಿಕೊಳ್ಬೇಕಾದ್ರೆ ಯಾವ ಅಂಶಗಳನ್ನು ಗಮನಕ್ಕೆ ತೆಗೆದುಕೊಳ್ಬೇಕು, ಈ ವಿಚಾರಗಳ ಬಗ್ಗೆ ಒಂದಿಷ್ಟು ಮಾಹಿತಿ ನೀಡಿ ಹೇಳಿ. ಒಳನಾಡು ಮೀನುಗಾರಿಕೆಗೆ ಇರುವಂತಹ ಅವಕಾಶಗಳು ಪ್ರಸ್ತುತ ಏನೆಲ್ಲ ಇದೆ, ಹೇಗೆ ಆರ್ಥಿಕ ಅಭಿವೃದ್ಧಿಯಲ್ಲಿ ಮೀನುಗಾರಿಕೆ ಅವರ ಕೈ ಹಿಡಿಯಬಲ್ತು? ನಮಗೆ ಈಗಾಗಲೇ ಗೊತ್ತಿದೆ, ಮೀನು ಒಂದು ಪೌಷ್ಟಿಕ ಆಹಾರ. ಇದರಲ್ಲಿ ಪ್ರೋಟೀನ್ ಅಂಶ 18-23% ಇದೆ. ಮತ್ತು ಇದರಲ್ಲಿ ನಮಗೆ ಬೇಕಾದಂಥ ಜೀವಸತ್ವಗಳು ADEK ಜೀವಸತ್ವಗಳಿದ್ದಾವೆ. ಮತ್ತು ಇನ್ನೂ ಅವಶ್ಯಕ ಅಮೈನೋ ಆಮ್ಲಗಳು ಕೂಡ ಇದರಲ್ಲಿ ಸೇರಿಕೊಂಡಿದ್ದಾವೆ. ಲೈಸಿನು, ಮಿಥಿಯೋನಿನು, ಥ್ರಿಯೋನಿನು, ಟ್ರಿಪ್ಟೊಫ್ಯಾನು, ಇವುಗಳು ನಮಗೆ ಮೀನಿನಿಂದ ದೊರಕುತ್ತವೆ. ನಮ್ಮ ಈ ಮೀನು ಕೃಷಿಯ ಒಂದು ಪರಿಚಯ ಅಥವಾ ಒಂದು ಹಿನ್ನೆಲೆಯನ್ನು ನಾವು ನೋಡಿದಾಗ, ಇದು ಭಾರತದಲ್ಲಿ ಮೊದಲು ಪಶ್ಚಿಮ ಬಂಗಾಳ, ಬಿಹಾರ ಮತ್ತು ಒರಿಸ್ಸಾ ರಾಜ್ಯಗಳಲ್ಲಿ 19ನೇ ಶತಮಾನದಲ್ಲಿಂದನೇ ಶುರುವಾಗಿದೆ. ನಂತರ ಇತರೆ ರಾಜ್ಯಗಳಿಗೆ ಈ ಒಂದು ಮೀನು ಕೃಷಿ ಹಬ್ಬಿತು. ಮತ್ತು ಈ ಜಲಕೃಷಿಯ ಒಂದು ಪ್ರಾಮುಖ್ಯತೆಯನ್ನು ತಿಳ್ಕೊಂಡು ಅನೇಕ ವೈಜ್ಞಾನಿಕ ಸಂಸ್ಥೆಗಳು ಒಂದು ಸಂಶೋಧನೆಯನ್ನು ಮಾಡಿ ಚೆನ್ನಾಗಿ ಇದರ ಬಗ್ಗೆ ಜ್ಞಾನವನ್ನು ಕೊಟ್ಟರು. ನಂತರ ಇದು ಜಲಕೃಷಿ ಭಾರತದಲ್ಲಿ ಹೆಚ್ಚು ಜನಪ್ರಿಯ ಆಗಿ ಇಂದು ವಿಶ್ವದಲ್ಲೇ 2ನೇ ಸ್ಥಾನವನ್ನು ಪಡ್ಕೊಂಡಿದೆ. ಇನ್ನು ಹೇಳಬೇಕು ಅಂತಂದರೆ, ನಾವು ವಿಶ್ವದ 9%ಷ್ಟು ಮೀನನ್ನು ಉತ್ಪಾದನೆ ನಮ್ಮ ಭಾರತದಲ್ಲಿ ಮಾಡ್ತಾ ಇದ್ದೇವೆ. ನಮ್ಮ ಭಾರತದ ಉತ್ಪಾದನೆಯನ್ನು ನಾವು ನೋಡಿದಾಗ 2018ರಲ್ಲಿ ವಿಶ್ವದ ಒಂದು ಸಿಹಿನೀರಿನ ಒಂದು ಮೀನು ಕೃಷಿಯಿಂದ ಉತ್ಪಾದನೆಯಾದಂತಹ ಮೀನು ಸುಮಾರು 96.4 ಮಿಲಿಯನ್ ಟನ್ಗಳು. ಇದರಲ್ಲಿ ಮುಖ್ಯವಾಗಿ ಗೆಂಡೆ ಜಾತಿಯ ಮೀನುಗಳು ಪ್ರಾಮುಖ್ಯತೆಯನ್ನು ಪಡಿತವೆ. ಸುಮಾರು 80%ಷ್ಟು ಈ ಗೆಂಡೆ ಮೀನುಗಳು ಅಂದರೆ ಕಾಟ್ಲಾ, ರೋಹು, ಮೃಗಾಲ್, ಹುಲ್ಲುಗೆಂಡೆ, ಸಾಮಾನ್ಯಗೆಂಡೆ, ಬೆಳ್ಳಿಗೆಂಡೆ, ಜೊತೆಗೆ ಈ ಮಾಗೂರ್ ಮೀನುಗಳು ಮತ್ತು ಸಿಂಗಿ, ರೈನ್ಬೋ ಟ್ರೌಟ್ ಮತ್ತು ಸಿಹಿನೀರಿನ ದೈತ್ಯ ಸಿಗಡಿಗಳಿಂದ ಬಂದಿರುವಂತಹ ಇದು. ಮತ್ತು ಭಾರತದಲ್ಲಿ ನಾವು ನೋಡಿದಾಗ ಪಶ್ಚಿಮ ಬಂಗಾಳ ರಾಜ್ಯ ಅತಿ ಹೆಚ್ಚು ಈ ಗೆಂಡೆ ಮೀನನ್ನು ಉತ್ಪಾದನೆ ಮಾಡುವಂತಹ ರಾಜ್ಯ ಆಗಿದೆ. ಈ 90ರ ನಂತರ ಸಾಕಷ್ಟು ಜಲಕೃಷಿ ಅಭಿವೃದ್ಧಿಯಾಯಿತು. ನಂತರ 1970ರಲ್ಲಿ ಮೀನಿನ ಸರಾಸರಿ ಉತ್ಪಾದನೆಯನ್ನು ನೋಡಿದಾಗ 600 ಕೆಜಿ ಒಂದು ಹೆಕ್ಟೇರ್ಗೆ ಒಂದು ವರ್ಷದಲ್ಲಿ ಆಗ್ತಾಯಿತ್ತು. ಆದರೆ ಇವತ್ತಿನ ಒಂದು ಉತ್ಪಾದನೆ ಸರಾಸರಿ ಉತ್ಪಾದನೆ ನೋಡಿದ್ರೆ ನಮಗೆ 2500 ಕೆಜಿ ಒಂದು ಹೆಕ್ಟೇರ್ಗೆ ಒಂದು ವರ್ಷದಲ್ಲಿ ಉತ್ಪತ್ತಿ ಮಾಡುವಂತಹ ಹಂತಕ್ಕೆ ನಾವು ಈಗ ತಲುಪಿದ್ದೇವೆ. ಈ ಗೆಂಡೆ ಮೀನುಗಳ ಕೃಷಿ ಹೆಚ್ಚಾದಂತೆ ಸಾಕಷ್ಟು ಮರಿ ಉತ್ಪಾದನೆಗೆ ನಾವು ಒತ್ತು ಕೊಟ್ವಿ. ಆ ಮರಿ ಉತ್ಪಾದನೆ ಜಾಸ್ತಿ ಆಯಿತು. ನಂತರ ಕೃಷಿ ವಿಧಾನಗಳಲ್ಲಿ ಅಂದರೆ ಕೃಷಿ ಮಾಡುವಂತಹ ವಿಧಾನ ಅದರಲ್ಲಿ ಬದಲಾವಣೆ ಆಯ್ತಾ ಬಂತು. ಹೆಚ್ಚು ಸಾಂದ್ರತೆಯಿಂದ ನಾವು ಈ ಮೀನು ಮರಿಯನ್ನು ಸಾಕಿ ನಾವು ದೊಡ್ಡದಾಗಿ ಮಾಡಿ ಮಾರಾಟ ಮಾಡುವಂತಹ ಒಂದು ಈ ಒಂದು ತಾಂತ್ರಿಕತೆಗಳನ್ನು ರೂಢಿಗೆ ನಾವು ತಂದ್ವಿ. ಇದರಲ್ಲಿ ಮುಖ್ಯವಾಗಿ ಈಗ ನಾವು ನಡೀತಾ ಇರುವಂತಹ ಅಥವಾ ಚಾಲ್ತಿಯಲ್ಲಿ ನಾವು ಪದ್ಧತಿಗಳನ್ನು ಅಳವಡಿಸಿಕೊಂಡು ಮಾಡ್ತಾ ಇರುವಂಥವಂದರೆ ಎಕ್ಸ್ಟೆನ್ಸಿವ್ ಪದ್ಧತಿ. ಇದರಲ್ಲಿ ನಾವು 1 ಹೆಕ್ಟೇರ್ಗೆ 2.5-3,000 ಬೆಳೆದ ಮೀನು ಮರಿಗಳನ್ನು ಬಿಡ್ತೀವಿ. ಜೊತೆಗೆ ಇದರಲ್ಲಿ ಯಾವುದೇ ಆಹಾರ ಕೊಡೋದಿಲ್ಲ ನಾವು. ಇದರಲ್ಲಿ ಬರೀ ಗೊಬ್ಬರವನ್ನು ಹಾಕ್ಬಿಟ್ಟಿತ್ತೇನೆ ನೀರಿಗೆ ಅಲ್ಲಿ ಸಣ್ಣ ಸೂಕ್ಷ್ಮ ಜೀವಿಗಳನ್ನು ಉತ್ಪಾದನೆ ಮಾಡ್ತೀವಿ. ಅದಷ್ಟೇ ಮೀನುಗಳು ತಿನ್ಕೊಂಡಿತ್ತೇನೆ ಬೆಳೀತವೆ. ಇದರಿಂದ ಬರೀ ಉತ್ಪಾದನೆ 2-3 ಟನ್ನಷ್ಟು 1 ವರ್ಷಕ್ಕೆ 1 ಹೆಕ್ಟೇರ್ ಪ್ರದೇಶದಿಂದ ಪಡ್ಕೋಬಹುದು. ಇದು ಒಂದು ವಿಧಾನ. ಮತ್ತು ಇನ್ನೊಂದು ವಿಧಾನದಲ್ಲಿ ಸೆಮಿ ಇಂಟೆನ್ಸಿವ್ ಪದ್ಧತಿ ಅಂತ ಹೇಳ್ತೀವಿ. ಈ ಒಂದು ವಿಧಾನದಲ್ಲಿ ನಾವು ಹೆಕ್ಟೇರ್ಗೆ 4,000-5,000 ಬೆಳೆದ ಮೀನು ಮರಿಗಳನ್ನು ಬಿಡ್ತೀವಿ. ಇಲ್ಲಿ ನಾವು ಕೃತಕವಾಗಿ ಆಹಾರವನ್ನು ಕೂಡ ಕೊಡ್ತೀವಿ, ಮತ್ತು ಸಾಧ್ಯವಾದರೆ ಗಾಳಿ ಯಂತ್ರಗಳನ್ನ ಕೂಡ ಅಳವಡಿಸ್ತೀವಿ. ರಸಗೊಬ್ಬರಗಳನ್ನು ಹಾಕಿ ಈ ನೀರಿನ ಫಲವತ್ತತೆಯನ್ನು ಕೂಡ ಹೆಚ್ಚಿಗೆ ಮಾಡ್ತೀವಿ. ಮೀನಿನ ಆರೋಗ್ಯವನ್ನು ನೋಡ್ತೇವೆ, ಮತ್ತು ಬೆಳವಣಿಗೆ ಹೇಗೆ ಬೆಳೆದಿದ್ದೇವೆ ಅನ್ನೋದು ಆಗಾಗ್ಗೆ ನಾವು ಗಮನಿಸ್ತೇವೆ. ಹೀಗೆ ಮಾಡಿ ಒಳ್ಳೆಯ ಒಂದು ಕೇರ್ ತಗೊಂಡಾಗ ನಾವು ಸುಮಾರು 4-6 ಟನ್ನಷ್ಟು ಇಳುವರಿಯನ್ನು 1 ಹೆಕ್ಟೇರ್ನಲ್ಲಿ 1 ವರ್ಷದಲ್ಲಿ ಪಡೆಯೋದಕ್ಕೆ ಸಾಧ್ಯತೆ ಇದೆ. ಇನ್ನು ಮತ್ತೊಂದು ವಿಧಾನದಲ್ಲಿ ಅಂದರೆ ಇಂಟೆನ್ಸಿವ್ ಪದ್ಧತಿ ಇದು. ಇದರಲ್ಲಿ 8,000-10,000 ಬೆಳೆದ ಮೀನು ಮರಿಗಳನ್ನು ನಾವು ಬಿಡ್ತೇವೆ. ಇಲ್ಲಿ ಹೆಚ್ಚಿನ ಆರೈಕೆಯನ್ನು ಕೈಗೊಳ್ತೀವಿ, ಅಂದರೆ ಒಳ್ಳೆಯ ಆಹಾರ ಕೊಡ್ತೀವಿ, ಹೆಚ್ಚಿನ ಗಾಳಿ ಯಂತ್ರಗಳನ್ನು ಅಳವಡಿಸ್ತೀವಿ, ಅದಕ್ಕೆ ಆಕ್ಸಿಜನ್ ಸಾಕಷ್ಟು ಸಿಗ್ತದೆ, ಮತ್ತು ಹೆಚ್ಚಿನ ಗೊಬ್ಬರಗಳನ್ನು ನಾವು ಹಾಕ್ತೀವಿ. ಯಾಕೆಂತಂದರೆ ನೈಸರ್ಗಿಕ ಆಹಾರಗಳು ಕೂಡ ಕೊಳದಲ್ಲಿ ಉತ್ಪತ್ತಿಯಾಗಬೇಕು, ಹಾಗಾಗಿ ನಾವು ಗೊಬ್ಬರಗಳನ್ನು ಬಳಸ್ತೇವೆ. ಇಲ್ಲಿ ಬೆಳವಣಿಗೆಗೆ ಹೆಚ್ಚಿನ ಗಮನ ಕೊಡ್ತೇವೆ, ಆದ್ದರಿಂದ ಇಲ್ಲಿ ಇಳುವರಿ ಜಾಸ್ತಿ ಇರ್ತದೆ. ಸುಮಾರು 8-10 ಟನ್ನಷ್ಟು ಮೀನಿನ ಉತ್ಪಾದನೆ 1 ವರ್ಷಕ್ಕೆ 1 ಹೆಕ್ಟೇರಿಂದ ಪಡೆಯೋದಕ್ಕೆ ಸಾಧ್ಯತೆ ಇದೆ. ಇನ್ನು ಭಾರತದ ಈ ಒಟ್ಟು ಮೀನಿನ ಉತ್ಪಾದನೆ 2017-18 ನೋಡಿದಾಗ 12.59 million tons ಆಗಿತ್ತು. ಇದರಲ್ಲಿ 1.38 million tons ಮೀನು ಮತ್ತು ಮೀನಿನ ಉತ್ಪನ್ನಗಳನ್ನು ನಾವು ಬೇರೆ ದೇಶಕ್ಕೆ ರಫ್ತು ಮಾಡಿದ್ದೇವೆ. ಮತ್ತು ಪ್ರಸ್ತುತವಾಗಿ ನಮ್ಮ ಭಾರತದಲ್ಲಿ ಒಳನಾಡು ಮೀನುಗಾರಿಕೆಯಲ್ಲಿ ನಾವು ವಿಶ್ವದಲ್ಲೇ 4ನೇ ಸ್ಥಾನವನ್ನು ಹೊಂದಿದ್ದೇವೆ. ಈ ಜಲಕೃಷಿಯಿಂದ ಮೀನಿನ ಉತ್ಪಾದನೆಯಲ್ಲಿ ವಿಶ್ವದಲ್ಲೇ 2ನೇ ಸ್ಥಾನವನ್ನು ಹೊಂದಿದ್ದೇವೆ. ಅಲ್ಲದೆ ನಮ್ಮ ದೇಶದ ಕೃಷಿಯ GDPಗೆ ನಮ್ಮ ಮೀನುಗಾರಿಕೆಯಿಂದ 5.23% ಕೊಡುಗೆಯನ್ನು ನಾವು ಕೊಡ್ತಾ ಇದ್ದೇವೆ. 2018 ನೋಡಿದಾಗ ಭಾರತ ಸುಮಾರು 47,620 ಕೋಟಿ ಹಣವನ್ನು ಈ ರಫ್ತಿನಿಂದ ಸಂಪಾದನೆ ಮಾಡಿದೆ. ಇನ್ನು ಮೀನುಗಾರಿಕೆಗೆ ಹೆಚ್ಚು ಒತ್ತನ್ನು ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಪ್ರಧಾನಮಂತ್ರಿಯವರ ಮತ್ಸ್ಯ ಸಂಪದ ಯೋಜನೆಯಲ್ಲಿ ಈ ಸಾಲಿನಲ್ಲಿ ಸುಮಾರು 20,050 ಕೋಟಿ ಹಣವನ್ನು ಮೀನುಗಾರಿಕೆ ಅಭಿವೃದ್ಧಿಗಾಗಿ ಮೀಸಲಿಟ್ಟಿದೆ. ಇನ್ನು ಕರ್ನಾಟಕದ ಒಂದು ಮೀನುಗಾರಿಕೆಯ ಸ್ಥಿತಿಗತಿ ನೋಡಿದ್ರೆ 2017-18 ಸಾಲಿನಲ್ಲಿ ನಮ್ಮ ಕರ್ನಾಟಕದಲ್ಲಿ ಒಟ್ಟು ಮೀನು ಉತ್ಪಾದನೆ 1.88 lakh tons ಮತ್ತು ದೇಶದ ಒಂದು ಒಟ್ಟು ಮೀನಿನ ಉತ್ಪಾದನೆಗೆ ನಮ್ಮ ಕರ್ನಾಟಕ 1.49% ಒಂದು ಕೊಡುಗೆಯನ್ನು ಕೊಟ್ಟಿದೆ. ನಮ್ಮ ಈ ರಾಜ್ಯ ಮೀನು ಉತ್ಪಾದನೆಯಲ್ಲಿ ಇತರೆ ರಾಜ್ಯಗಳಿಗೆ ನಾವು ಹೋಲಿಕೆ ಮಾಡಿಕೊಂಡಾಗ 9ನೇ ಸ್ಥಾನವನ್ನು ಪಡ್ಕೊಂಡಿದೆ. ಜನಸಂಖ್ಯೆ ವರ್ಷದಲ್ಲೇ ಇದು ಹೆಚ್ಚಾಗ್ತಾ ಇದೆ. ಸುಮಾರು 2027 ಕರ್ನಾಟಕದ ಜನಸಂಖ್ಯೆ 7 ಕೋಟಿಗೂ ಹೆಚ್ಚು ಆಗುವ ಒಂದು ಸಂಭವನೀಯತೆ ಒಂದು ನಾವು ನೋಡ್ತಾ ಇದ್ದೇವೆ. ಅದರಿಂದ ಮೀನಿನ ಬೇಡಿಕೆ ಹೆಚ್ಚಾಗ್ತದೆ. ಆದ್ದರಿಂದ ಈ ಹೆಚ್ಚುತ್ತಿರುವಂತಹ ಜನಸಂಖ್ಯೆಗೆ ನಾವು ಹೆಚ್ಚು ಆಹಾರವನ್ನು ಉತ್ಪಾದನೆ ಮಾಡುವಂತಹ ಅಗತ್ಯತೆ ಈಗ ನಮಗೆ ಕಾಣ್ತಾ ಇದೆ. ಏನೆಲ್ಲ ನಮ್ಮ ಕರ್ನಾಟಕದಲ್ಲಿ ಜಲಸಂಪನ್ಮೂಲಗಳಿದ್ದಾವೆ, ಆ ಜಲಸಂಪನ್ಮೂಲಗಳನ್ನು ಎಲ್ಲವನ್ನು ನಾವು ಆದಷ್ಟು ಮೀನುಗಾರಿಕೆಗೆ ಅದನ್ನು ಸರಿ ಮಾಡಿಕೊಂಡು ಆ ಜಲಸಂಪನ್ಮೂಲಗಳನ್ನು ನಮ್ಮ ಮೀನು ಕೃಷಿಗೆ ಬಳಸಿಕೊಂಡು ಹೆಚ್ಚು ಮೀನನ್ನು ಉತ್ಪಾದನೆ ಮಾಡುತ್ತ ನಾವು ಗಮನವನ್ನು ಹರಿಸಬೇಕಾಗಿದೆ. ಅಲ್ಲದೆ ಈ ಕೃಷಿಗೆ ಅನುಪಯುಕ್ತವಾಗಿ ಕಾಣುವಂತಹ ಈ ಭೂಮಿಗಳು, ಈ ಕ್ಷಾರ ಮತ್ತು ಚೋಳು ಮಣ್ಣು ಏನಿದೆ ಅಂತಹ ಮಣ್ಣಿನಲ್ಲಿ ಕೊಳಗಳನ್ನು ಮಾಡಿ ಆ ಮಣ್ಣಿನ ಮತ್ತು ನೀರಿನ ಗುಣಧರ್ಮಗಳನ್ನು ಉತ್ತಮಪಡಿಸಿ ನಾವು ಮೀನು ಕೃಷಿಗೆ ಬಳಸಿದರೆ ಹೆಚ್ಚು ಒಂದು ಉತ್ಪಾದಕತೆಯನ್ನು ನಾವು ಪಡಿಬಹುದು ಅನ್ನೋದು ನಮ್ಮ ಅಭಿಪ್ರಾಯ ಆಗಿದೆ. ಇನ್ನು ನಮ್ಮ ಮೀನು ಕೃಷಿಗೆ ನಾವು ಮಾಡ್ತೀವಿ ಅಂತ ಹೋದಾಗ ಏನೆಲ್ಲ ಅವಕಾಶಗಳು ನಮ್ಮ ಕರ್ನಾಟಕದಲ್ಲಿ ಇದ್ದಾವೆ ಅಂತ ನೋಡಿದಾಗ ನಮ್ಮಲ್ಲಿ ಸುಮಾರು 2.22 lakh hectares ವಿಸ್ತೀರ್ಣದ ಒಂದು ಜಲಾಶಯಗಳಿದ್ದಾವೆ, ಹಾಗೆ ಕೆರೆಗಳು ಮತ್ತು ಕೊಳಗಳಿದ್ದಾವೆ, ಮತ್ತು ನಮ್ಮಲ್ಲಿ ಕೆಲವೊಂದು ನದಿಗಳು ಹರಿದು ಹೋಗ್ತಾ ಇದ್ದಾವೆ. ಆ ನದಿಗಳಲ್ಲಿಯೂ ಕೂಡ ನಾವು ಮೀನನ್ನು ಬಿಟ್ಟು ಮೀನನ್ನು ಕೃಷಿ ಮಾಡಿ ನಂತರ ಅದನ್ನು ಹಾರ್ವೆಸ್ಟ್ ಮಾಡಬಹುದು. ಹಾಗೆ ದೊಡ್ಡ ದೊಡ್ಡಂತಹ ಆಳವಾದ ನೀರಾವರಿ ಕಾಲುವೆಗಳು ನಮ್ಮಲ್ಲಿ ಇದ್ದಾವೆ. ಜೊತೆಗೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮೀನುಗಾರಿಕೆ ಇಲಾಖೆಯ ಮೂಲಕ ಒಂದು ಸಬ್ಸಿಡಿಯ ರೂಪದಲ್ಲಿ ರೈತರಿಗೆ ಧನ ಸಹಾಯವನ್ನು ಈ ಮೀನು ಕೃಷಿಗೆ ನೀಡ್ತಾ ಇದೆ. ಅಲ್ಲದೆ ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರೀಯ ಮೀನುಗಾರಿಕಾ ಅಭಿವೃದ್ಧಿ ಮಂಡಳಿ ಇದೆ, ಅದನ್ನು ನಾವು NFDB ಅಂತ ಹೇಳ್ತೀವಿ, ಹೈದರಾಬಾದ್ನಲ್ಲಿದೆ. ಅದು ಕೂಡ ಮೀನು ಕೃಷಿಗೆ ಸಹಾಯವನ್ನು ಮಾಡ್ತಾ ಇದೆ. ಅಲ್ಲದೆ ಪ್ರಧಾನಮಂತ್ರಿಯವರ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಅಂತ ಏನು ನಾವು ಹೇಳ್ತೀವಿ ಆ ಒಂದು ಯೋಜನೆ RKVY ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಲ್ಲಿಯೂ ಕೂಡ ಈ ಮೀನು ಕೃಷಿಗೆ ಹೆಚ್ಚಿನ ಒಂದು ಒತ್ತನ್ನು ಕೊಡ್ತಾ ಇದ್ದಾರೆ. ಇದರಿಂದ ಈ ಸೌಲಭ್ಯಗಳನ್ನು ಪಡ್ಕೊಂಡು ರೈತರು ಮೀನು ಕೃಷಿಗೆ ಮುಂದಾಗಬೇಕು. ಮತ್ತು ನಾವು ಮೀನು ಕೃಷಿಯನ್ನು ಮಾಡ್ತೀವಿ ಅಂತ ಮುಂದೆ ಬಂದಾಗ ಏನು ಮಾಡಬೇಕು ಅಂತ ನೋಡಿದ್ರೆ ನಾವು ಕೆಲವೊಂದು ಅಂಶಗಳನ್ನು ಗಮನದಲ್ಲಿಟ್ಕೋಬೇಕು. ಈಗ ನಮ್ಮಲ್ಲಿ ಮುಖ್ಯವಾಗಿ 6-12 ತಿಂಗಳ ಕಾಲ ನೀರು ನಿಲ್ಲುವಂತಹ ಸುಮಾರು 4-5 ಅಡಿ ನೀರು ನಿಲ್ಲಬೇಕು ಅಂತಹ ಒಂದು ಜಲಸಂಪನ್ಮೂಲವನ್ನು ನಾವು ಮೀನು ಕೃಷಿಗೆ ಬಳಸಬಹುದಾಗಿದೆ. ಇಲ್ಲಿ ಮುಖ್ಯವಾಗಿ ಏನು ಒಂದು ಅಗತ್ಯವಾದಂತಹ ಸ್ಟೆಪ್ ನಾವು ಅನುಸರಿಸಬೇಕು ಅಂತಂದರೆ ಇರುವಂತಹ ಜಲಸಂಪನ್ಮೂಲದಲ್ಲಿ ಅನಗತ್ಯ ಕಳೆಗಳು ಮತ್ತು ಮಾರಕ ಮೀನುಗಳು ಸೇರಿಕೊಂಡಿರ್ತವೆ, ಅವುಗಳನ್ನು ನಾವು ಚೆನ್ನಾಗಿ ತೆಗಿಬೇಕು. ಕೊಳವನ್ನು ಫಲವತ್ತತೆ ಮಾಡಬೇಕು. ಸುಧಾರಿತ ತಳಿ ಮೀನುಗಳನ್ನು ಆಯ್ಕೆ ಮಾಡಿ ನಾವು ಉಪಯೋಗಿಸಬೇಕು. ಕೃತಕ ಆಹಾರದ ಬಳಕೆಯನ್ನು ಮಾಡಬೇಕು. ಜೊತೆಗೆ ಹಾವು, ಕಪ್ಪೆ ಮತ್ತು ನೀರು ಕಾಗೆಗಳು ಈ ಮೀನುಗಳ ಒಂದು ಶತ್ರುಗಳು, ಅವುಗಳನ್ನು ನಾವು ರಕ್ಷಣೆ ಮಾಡಬೇಕಾಗ್ತದೆ. ಹಾಗೆ ಕೃಷಿ ಮಾಡುವಂಥ ಸಂದರ್ಭದಲ್ಲಿ ನೀರಿನ ಗುಣಮಟ್ಟವನ್ನು ಕಾಪಾಡಿಕೊಂಡ್ರೆ ಮೀನು ಕೃಷಿಯನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ನಾವು ಲಾಭದಾಯಕವಾಗಿ ಮೀನು ಕೃಷಿಯನ್ನು ಮಾಡಬೇಕು ಅಂತ ನಾವು ಕೈ ಹಾಕಿದಾಗ ಏನೇನು ಕ್ರಮಗಳನ್ನು ಅನುಸರಿಸಬೇಕು ಅಂತ ನೋಡಿದ್ರೆ ನಾವು ನಮ್ಮಲ್ಲಿ ಈಗಿರುವಂತಹ ಕೊಳಗಳಲ್ಲಿ ಅನೇಕ ಕಳೆ ಸಸ್ಯಗಳು ಕಳೆ ಮೀನುಗಳು ಬಂದು ಸೇರ್ಕೊಂಡಿರ್ತವೆ. ಅವುಗಳನ್ನೆಲ್ಲವನ್ನು ನಾವು ತೆಗಿಬೇಕಾಗ್ತದೆ. ಈ ಅನಾವಶ್ಯಕ ಕಳೆಗಳನ್ನ ತೆಗೆಯೋದ್ರಿಂದ ಏನು ಉಪಯೋಗ ಅಂತಂದ್ರೆ, ಇವು ಕೊಳದಲ್ಲೇ ಇದ್ರೆ ಮೀನಿನ ಚಲನೆಯಲ್ಲಿ ಅಡ್ಡಿಯನ್ನು ಉಂಟು ಮಾಡ್ತವೆ, ಮತ್ತೆ ಕೊಳದ ಸ್ವಾಭಾವಿಕ ಆಹಾರದ ಉತ್ಪತ್ತಿ ಅಂದರೆ ಪ್ಲಾಂಕ್ಟನ್ಗಳ ಬೆಳವಣಿಗೆಯನ್ನ ಕುಂದಿಸ್ತವೆ, ಮತ್ತೆ ನೀರಿನಲ್ಲಿ ಮೀನುಗಳು ಉಸಿರಾಟ ಮಾಡುವಂತಹ ಕರಗಿರೋ ಆಮ್ಲಜನಕದಲ್ಲಿ ಏನು ಏರುಪೇರನ್ನು ಮಾಡ್ತವೆ, ಮತ್ತೆ ನಾವು ಮೀನನ್ನು ಹಿಡಬೇಕು ಅಂತ ಹೋದಾಗ ಬಲೆಗಳನ್ನು ಹಾಕಿದಾಗ ಈ ಬಲೆಗಳಿಗೆ ಅಡ್ಡಿ ಮಾಡ್ತವೆ. ಸೊ ಈ ಒಂದು ಕಾರಣಕ್ಕಾಗಿ ನಾವು ಮೀನು ಕೃಷಿ ಮಾಡೋದಕ್ಕೆ ಹೊರಟಾಗ ಸಂಪೂರ್ಣವಾಗಿ ಕಳೆಯನ್ನು ನಿಯಂತ್ರಣ ಮಾಡಬೇಕು. ಇನ್ನು ಕೆಲವು ಸಂದರ್ಭದಲ್ಲಿ ನಾವು ರಾಸಾಯನಿಕ ಕಳೆನಾಶಕಗಳನ್ನು ಕೂಡ ಬಳಸಬಹುದು, ನಮ್ಮಲ್ಲಿ ಲಭ್ಯವಿದ್ರೆ ಅದನ್ನು ಬಳಸಬಹುದು. ಉದಾಹರಣೆಗೆ ಹೇಳೋದಾದರೆ ಈ ಕತ್ತೆ ಕಿವಿ ಗಿಡವನ್ನು ನಾವು ನಾಶ ಮಾಡೋದಕ್ಕೆ 2,4-D ಬಳಸಬಹುದು. ಸುಮಾರು 8-10 kg ಒಂದು ಹೆಕ್ಟೇರ್ಗೆ ಸಿಂಪರಣೆ ಮಾಡೋದ್ರಿಂದ ನಾವು ಕಳೆಯನ್ನು ನಿಯಂತ್ರಣ ಮಾಡಬಹುದು. ಅಂದರೆ ಇಲ್ಲಿ ಯಾವಾಗಲೂ ನೀರನ್ನು ತೆಗೀಬೇಕು, ಕೊಳದಲ್ಲಿ ನೀರನ್ನು ತೆಗೆದುಬಿಟ್ಟು ನಾವು ಸಿಂಪರಣೆ ಮಾಡಬೇಕು. ನಾವು ನೀರನ್ನು ಇದ್ದು ಹಾಗೆ ಮಾಡಿದ್ರೆ ಸರಿಯಾದ ನಿಯಂತ್ರಣ ಆಗೋದಿಲ್ಲ. ಮತ್ತೆ ವ್ಯಾಲಿಸ್ ನೀರಿಯವನ್ನು ನಾವು ನಿಯಂತ್ರಣ ಮಾಡೋದಕ್ಕೆ 2,4-D ಬಳಸಬಹುದು. 2-4 kg ಒಂದು ಹೆಕ್ಟೇರ್ಗೆ ಬೇರಿಗೆ ಔಷಧಿಯನ್ನು ಹಾಕೋದ್ರ ಮೂಲಕ ನಿಯಂತ್ರಣ ಮಾಡಬಹುದು. ಹಾಗೆ ತಾವರೆ ಗಿಡಗಳಿದ್ದರೆ ಅದಕ್ಕೂ 2,4-D ಬಳಸಬಹುದು. ಸುಮಾರು 5-10 kg ಒಂದು ಹೆಕ್ಟೇರ್ಗೆ ನಾವು ಬಳಸಬೇಕಾಗ್ತದೆ. ಬೇರಿಗೆ ಇದನ್ನು ಔಷಧಿಯನ್ನು ಹಾಕಿ ನಿಯಂತ್ರಣ ಮಾಡಬೇಕಾಗ್ತದೆ. ಇನ್ನು ಪಿಷ್ಟಿಯ ನಿಯಂತ್ರಣಕ್ಕೆ ಅಮೋನಿಯವನ್ನು ಬಳಸಬಹುದು. 10-15 PPM ನೀರಿಗೆ ನಾವು ಔಷಧಿಯನ್ನು ಹಾಕೋದ್ರಿಂದ, ಅಂದರೆ ಸ್ವಲ್ಪ ತಳದಲ್ಲಿ ನೀರನ್ನು ಉಳಿಸ್ಕೊಂಡು ನೀರಿಗೆ ಹಾಕಿದ್ರೆ ಆಗ್ತದೆ. ಹಾಗೆ ಲೆಮ್ನ, ಇವು ತೇಲುವ ಕಳೆ, ಇದಕ್ಕೂ ಕೂಡ ಅಮೋನಿಯವನ್ನು ಬಳಸಬಹುದು. 1% ದ್ರಾವಣವನ್ನು ಮೇಲೆ ತೇಲ್ತಾ ಇರ್ತದೆ, ಅಂಥದಕ್ಕೆ ನಾವು ಮೇಲ್ಗಡೆ ಸ್ಪ್ರೇ ಮಾಡಿದ್ರೆ ಅದು ನಿಯಂತ್ರಣ ಆಗ್ತದೆ. ಇನ್ನು ನೀರಿನಲ್ಲಿ ಕೆಲವು ಗಿಡಗಳು ಮುಳುಗಿರ್ತವೆ, ನೀರನ್ನು ತೆಗೆದ ನಂತರ ನಾವು ಅಮೋನಿಯವನ್ನು ಬಳಸಬಹುದು. 10-15 PPM ನಾವು ಈ ಒಂದು ಕಾನ್ಸಂಟ್ರೇಷನಲ್ಲಿ ಸಿಂಪರಣೆ ಮಾಡಿದ್ರೆ ಅದು ನಿಯಂತ್ರಣ ಆಗ್ತದೆ. ಪಿಷ್ಟಿಯಾಗಿ ಪ್ಯಾರಾಕ್ವಾಟನ್ನು ಕೂಡ ನಾವು ಬಳಸಬಹುದು. ಸುಮಾರು 200 g ಒಂದು ಹೆಕ್ಟೇರ್ಗೆ ಬೇಕಾಗ್ತದೆ. ಸಿಂಪರಣೆ ಮೂಲಕ ನಾವು ನಿಯಂತ್ರಣ ಮಾಡಬೇಕು. ಮತ್ತೆ ಸಾಲ್ವಿನಿಯ ಕಳೆಗೆ ನಾವು ಪ್ಯಾರಾಕ್ವಾಟನ್ನು ಬಳಸಬಹುದು. ಸುಮಾರು 400 g ಒಂದು ಹೆಕ್ಟೇರ್ಗೆ ಬೇಕಾಗ್ತದೆ. ಇದನ್ನು ಕೂಡ ಸಿಂಪರಣೆ ಮೂಲಕ ನಿಯಂತ್ರಣ ಮಾಡಬೇಕಾಗ್ತದೆ. ಮತ್ತೆ ನೀರಿನಲ್ಲಿ ಬೆಳೆಯುವಂತಹ ಹುಲ್ಲುಗಳಿರ್ತವೆ, ಅದಕ್ಕೆ ಪ್ಯಾರಾಕ್ವಾಟನ್ನು ಬಳಸಬಹುದು. 2 kg ಒಂದು ಹೆಕ್ಟೇರ್ಗೆ ಬೇಕಾಗ್ತದೆ. ಸಿಂಪರಣೆಯನ್ನು ಮಾಡೋದ್ರ ಮೂಲಕ ನಿಯಂತ್ರಣ ಮಾಡಬೇಕಾಗ್ತದೆ. ಮತ್ತೆ ಡಾಲಪನನ್ನು ಕೂಡ ಇದಕ್ಕೆ ಬೆಳೆಸಬಹುದು. ನೀರಿನಲ್ಲಿ ಬೆಳೆಯುವಂತಹ ಹುಲ್ಲಿಗೆ ಡಾಲಪನ್ ಕೂಡ ಸೂಕ್ತವಾಗ್ತದೆ. 5-10 kg ಒಂದು ಹೆಕ್ಟೇರ್ಗೆ ಬೇಕಾಗ್ತದೆ. ಇದನ್ನು ಕೂಡ ದ್ರಾವಣವನ್ನು ಮಾಡಿ ನಾವು ಸಿಂಪರಣೆ ಮಾಡಬೇಕಾಗ್ತದೆ. ಇಲ್ಲಿಗೆ ನಾವು ಈ ಕಳೆ ನಿಯಂತ್ರಣ ಮಾಡಿದಂಗಾಯ್ತು. ಈ ಕೆಲವು ಸಂದರ್ಭದಲ್ಲಿ ಕೆಲವು ಕೊಳಗಳಲ್ಲಿ ನಾವು ಸಂಪೂರ್ಣವಾಗಿ ನೀರನ್ನು ಖಾಲಿ ಮಾಡಲಿಕ್ಕೆ ಸಾಧ್ಯವಿರೋದಿಲ್ಲ. ಆದಷ್ಟು ನೀರನ್ನು ಖಾಲಿ ಮಾಡಿ ಒಣಸೋದಕ್ಕೆ ಸಾಧ್ಯ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ಆ ನೀರಿನಲ್ಲಿ ಕಳೆ ಮೀನುಗಳು ಉಳಿಯುವಂಥ ಸಂದರ್ಭ ಇರ್ತದೆ. ಕಳೆ ಮೀನುಗಳಲ್ಲಿ ಮುಖ್ಯವಾಗಿ ಅಂಬಾಸಿಸ್ಸು, ಅಪ್ಲೋಚೀಲಸ್ಸು, ಮತ್ತು ರಾಸ್ಬೋರಾ, ಪಂಟಿಯಸ್ಸು, ಈಸಮಸ್ಸು, ಮತ್ತು ಅನೇಕ ಸೊಸಲು ಜಾತಿಯ ಮೀನುಗಳು ನಾವು ನೋಡ್ಬೋದು. ಇವುಗಳನ್ನು ನಾವು ನಿಯಂತ್ರಣ ಮಾಡಬೇಕಾಗ್ತದೆ. ಹಾಗೆ ಕೆಲವು ಮೀನುಗಳು ಈ ಮಾಂಸಾಹಾರಿ ಗುಣವನ್ನು ಹೊಂದಿರ್ತದೆ. ಅಂದರೆ ನಾವು ಒಂದು ವೇಳೆ ಏನಾದರೂ ಈ ಮೀನುಗಳನ್ನು ಬಿಟ್ಟರೆ ನಾವು ಸಾಕಣೆ ಮಾಡುವಂತಹ ಸಂದರ್ಭದಲ್ಲಿ ಏನು ಮರಿಗಳನ್ನು ಬಿಡ್ತೀವಿ ಅವುಗಳನ್ನು ಈ ಮೀನುಗಳು ತಿಂದು ನಮ್ಮ ಸಂಪೂರ್ಣ ಕೃಷಿಯನ್ನು ಹಾಳು ಮಾಡಿಬಿಡ್ತವೆ. ಆದ್ದರಿಂದ ಇವುಗಳನ್ನು ಸಂಪೂರ್ಣವಾಗಿ ನಾವು ತೆಗೆಯಬೇಕಾಗ್ತದೆ. ಉದಾಹರಣೆಗೆ ಹೇಳೋದಾದರೆ ಗ್ಲಾಸೋಗೋಬಿಯಸ್ ಅಂತ ಹೇಳ್ತೀವಿ. ಇದನ್ನು ನಾವು ಸುಲಭವಾಗಿ ಆಡಭಾಷೆಯಲ್ಲಿ ನೆತ್ತಿ ಕಣ್ಣು ಕೊರವ ಅಂತ ಹೇಳ್ತೀವಿ. ಮತ್ತು ಆನೆ ಮೀನುಗಳು, ಇದರಲ್ಲಿ 2-3 ಜಾತಿಗಳಿದ್ದಾವೆ. ಬಾಳೆ ಮೀನು, ಮತ್ತು ಗಿರ್ಲು, ಮಾಗೂರು, ಇವನ್ನು ಹೇಳ್ತೇವೆ. ಇವುಗಳೆಲ್ಲವನ್ನು ನಾವು ತೆಗೆಯಬೇಕು. ಇದರ ಜೊತೆಗೆ ಕೊರವ ಮತ್ತು ಕುಚ್ಚು ಮೀನುಗಳು ಕೂಡ ಇರ್ತವೆ. ಅವುಗಳನ್ನು ಕೂಡ ನಾವು ಸಂಪೂರ್ಣವಾಗಿ ಎಳೆ ಬಲೆಯ ಮೂಲಕ ನಾವು ತೆಗೆದುಹಾಕಬಹುದು. ಇದರ ಜೊತೆಗೆ ಕೆಲವು ಇತರೆ ಜಲಚರ ಜೀವಿಗಳು, ಹಾವು, ಕಪ್ಪೆ ಮತ್ತು ಕೀಟಗಳಿರ್ತವೆ. ಅವುಗಳನ್ನು ಕೂಡ ನಾವು ಸಂಪೂರ್ಣವಾಗಿ ತೆಗಿಬೇಕಾಗ್ತದೆ. ಇನ್ನು ನಮಗೆ ಈ ಅನಾವಶ್ಯಕ ಮೀನುಗಳನ್ನು ನಾವು ನಿರ್ಮೂಲನೆ ಮಾಡೋದಕ್ಕೆ ಸಣ್ಣ ಕಣ್ಣಿನ ಎಳೆ ಬಲೆಯಿಂದ ಪದೇ ಪದೇ ಎಳೆದು ಅವುಗಳನ್ನು ಹೊರಗಡೆ ಹಾಕಿ ನಾವು ನಾಶಪಡಿಸಬಹುದು. ಒಂದು ವೇಳೆ ನಮ್ಮಲ್ಲಿ ಹಿಪ್ಪೆ ಹಿಂಡಿ ಏನಾದರೂ ಲಭ್ಯತೆ ಇತ್ತು ಅಂತಂದರೆ ನಾವು ಹೆಕ್ಟೇರ್ಗೆ 2,000-2,500 kg ಈ ಹಿಪ್ಪೆ ಹಿಂಡಿಯನ್ನು ನಾವು ನೀರಿಗೆ ಹಾಕಿಬಿಟ್ರೆ ಅದರಲ್ಲಿ ಸ್ಯಾಪೋನಿನ್ ಎಂಬುವಂಥ ವಿಷವಸ್ತು ಇರುತ್ತೆ. ಸುಮಾರು 9.8% ಅಷ್ಟು ಸ್ಯಾಪೋನಿನ್ ಅದರಲ್ಲಿರುತ್ತೆ. ಇದರ ವಿಷ ಸುಮಾರು 15 ದಿನಗಳವರೆಗೆ ನೀರಲ್ಲಿದ್ದು ಮೀನುಗಳನ್ನು ಕೊಂದಾಕ್ಬಿಡುತ್ತೆ. ಸೊ ಈ ಹಿಪ್ಪೆ ಹಿಂಡಿ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಹಾಕಿದಾಗ ಏನಾಗ್ತದೆ, ಅದು ಗೊಬ್ಬರವಾಗಿ ಬಳಕೆ ಆಗ್ತದೆ. ಅಂದ್ರೆ ಪ್ಲಾಂಕ್ಟನ್ಗಳ ಉತ್ಪತ್ತಿಗೆ ಅದು ಸಹಾಯ ಮಾಡುತ್ತೆ. ಎರಡು ರೀತಿಯೂ ಅನುಕೂಲ ಅನುಕೂಲ ಆಗುತ್ತೆ. ಬೇಡದೆ ಇರೋ ಮೀನುಗಳ ಒಂದು ನಿರ್ಗಮ ಆಗುತ್ತೆ, ಜೊತೆಗೆ ಹೌದು ಸರ್ ಆಹಾರ ತಯಾರಿಕೆಗೆ ಅನುಕೂಲ. ಹೌದು, ಮತ್ತೆ ನಮ್ಗೆ ಎಲ್ಲ ಕಡೆಯಲ್ಲೂ ಈ ಹಿಪ್ಪೆ ಹಿಂಡಿಯ ಲಭ್ಯತೆ ಇರೋದಿಲ್ಲ. ಅಂತ ಸಂದರ್ಭದಲ್ಲಿ ನಾವು ಇನ್ನೂ ಒಂದು ಉಪಾಯ ಮಾಡಬಹುದು. ಈ ಯೂರಿಯಾ ಮತ್ತೆ ಬ್ಲೀಚಿಂಗ್ ಪೌಡರ್, ಅಂದ್ರೆ ನಾವು ಈ ಟಾಯ್ಲೆಟ್ ಕ್ಲೀನಿಂಗ್ಗೆ ಬಳಸುವಂತಹ ಬ್ಲೀಚಿಂಗ್ ಪೌಡರ್ ಎಲ್ಲರಿಗೂ ಗೊತ್ತೇ ಇದೆ, ಅದು ಸುಲಭವಾಗಿ ಸಿಗ್ತದೆ. ಯೂರಿಯಾನು ನಾವು ರಸಗೊಬ್ಬರಗಳಾಗಿ ಬಳಸ್ತೇವೆ, ಅದು ಲಭ್ಯವಿತ್ತು ಅಂತಂದರೆ ಇವೆರಡು ನಾವು ಇದನ್ನೇ ಬಳಸಬಹುದು. ಈಗ ಈ ಯೂರಿಯಾವನ್ನು ಸುಮಾರು 100 ಕೆಜಿ ಯೂರಿಯಾವನ್ನು ಒಂದು ಹೆಕ್ಟೇರ್ ಕೊಳಕ್ಕೆ ಮೊದಲನೇ ದಿನ ಹಾಕ್ಬಿಡೋದು. ಇವತ್ತು ಒಂದು 10 ಗಂಟೆಗೆ ಹಾಕ್ತೀವಿ ಅಂತಂದರೆ ನೆಕ್ಸ್ಟ್ ಮಾರ್ನಿಂಗ್ಗೆ ನಾವು ಬ್ಲೀಚಿಂಗ್ ಪೌಡ್ರು ಸುಮಾರು 170 ಕೆಜಿ ಒಂದು ಹೆಕ್ಟೇರ್ಗೆ ಬೇಕಾಗ್ತದೆ. ಇವು ಪ್ಯಾಕೆಟ್ ರೂಪದಲ್ಲಿ ಬರ್ತದೆ, ಪೌಡರ್ ರೂಪದಲ್ಲಿ ಬರ್ತದೆ. ತಂದುಬಿಟ್ಟಿದ್ದೇನೆ ನಾವು ಪ್ಯಾಕೆಟನ್ನು ಓಪನ್ ಮಾಡಿ ಒಂದು ಬಕೆಟಲ್ಲಿ ಅದನ್ನು ಸುರ್ಕೊಂಡು ದ್ರಾವಣ ಮಾಡಿ ಒಂದು ಮಗ್ಗನ್ನು ತಗೊಂಡು ಕೊಳದ ನೀರಿನ ಮೇಲುಗಡೆ ಎರಿತಾ ಬಂದಾಗ ಅಲ್ಲಿ ಉಂಟಾಗುವಂತಹ ರಾಸಾಯನಿಕ ಕ್ರಿಯೆಗೆ ನೀರಿನಲ್ಲಿ ಕರಗಿರುವಂತಹ ಆಮ್ಲಜನಕದ ಬಳಕೆ ಆಗ್ತದೆ. ಅದರಿಂದ ಈ ಮೀನುಗಳು ಏನು ಉಸಿರಾಟ ಮಾಡ್ತಿದ್ದವು ಕರಗಿರುವಂತಹ ಆಮ್ಲಜನಕ ಆ ಒಂದು ಕೊರತೆಯಿಂದ ಈ ಮೀನುಗಳು ಸಾಯ್ತವೆ. ಸುಮಾರು ಎಷ್ಟು ದಿನ ಈ ಒಂದು ಅಂಶ ನೀರಿನಲ್ಲಿ ಇರುತ್ತೆ? ಇದು ಬ್ಲೀಚಿಂಗ್ ಪೌಡರ್ ಸುಮಾರು 7-8 ದಿನ ಇರುತ್ತೆ. ಸಾಮಾನ್ಯವಾಗಿ ಇದು ಇನ್ನೂ ಬೇಗ ಆವೇ ಆಗ್ತದೆ, ಯಾಕೆಂದ್ರೆ ಇದು ಹೊರಗಡೆ ಗಾಳಿಯ ಒಂದು ಸಂಪರ್ಕ ಜಾಸ್ತಿ ಇರೋದ್ರಿಂದ ಇನ್ನು ಬೇಗ ಅದು ಇಲ್ಲವಾಗ್ತದೆ, ಅದರ ಒಂದು ಅಂಶ ಇಲ್ಲವಾಗ್ತದೆ. ಇನ್ನು ಇದೇ ರೀತಿ ಕೆಲವು ರಾಸಾಯನಿಕಗಳು ನಮಗೆ ಲಭ್ಯವಿತ್ತು ಅಂತಂದ್ರೆ ಬಳಸಬಹುದು. ಸಾಮಾನ್ಯವಾಗಿ ನಮ್ಮ ಕೃಷಿಕರು ಹೆಚ್ಚು ಸಾವಯವ ಕೃಷಿಗೆ ಒತ್ತು ಕೊಡೋದ್ರಿಂದ ಈ ರಾಸಾಯನಿಕಗಳ ಬಳಕೆಯನ್ನು ನಾವು ಕಡಿಮೆ ಮಾಡಬೇಕು ಅಂತ ಬಯಸ್ತೇವೆ. ಒಂದು ವೇಳೆ ಈ ರಾಸಾಯನಿಕಗಳ ಲಭ್ಯತೆ ಇದ್ದು ಬಳಸೋದಾದರೆ ಬಳಸಬಹುದು. ಈ ಡೆರೇಸ್ ರೂಟಿನ ಪುಡಿ ಅಥವಾ ಬೇರಿನ ಪುಡಿ ನಾವು ಬಳಸಬಹುದು, 4-6 PPM ಒಂದು ಕಾನ್ಸಂಟ್ರೇಷನ್ ಅಲ್ಲಿ ಬಳಸಬಹುದು. ಇದು ಸುಮಾರು 6-10 ಗಂಟೆಗಳ ಅವಧಿಯಲ್ಲಿ ಮೀನುಗಳನ್ನು ಕೊಂದಾಗ್ತದೆ. ಇದರ ವಿಷ ಅಂಶ ಸುಮಾರು 7-10 ದಿನಗಳ ತನಕ ನೀರಿನಲ್ಲಿ ಉಳಿತದೆ. ಮೀನನ್ನ ಬೇಕಾದ್ರೆ ತಿನ್ಬಹುದು, ಏನಂತ ತೊಂದರೆ ಆಗೋದಿಲ್ಲ. ಮತ್ತೆ ಹಾಗೆ ನಮ್ಮಲ್ಲಿ ಟೀ ಬೀಜದ ಒಂದು ಹಿಂಡಿ ಲಭ್ಯತೆ ಇದ್ರೆ 75-100 PPM ಕಾನ್ಸಂಟ್ರೇಷನ್ ಅಲ್ಲಿ ಬಳಸಬಹುದು. 6-12 ಗಂಟೆಗಳ ಒಂದು ಸಮಯದಲ್ಲಿ ಮೀನನ್ನ ಕೊಂದಾಗ್ತದೆ. ಸುಮಾರು 10-12 ದಿನಗಳ ತನಕ ಇದರ ಒಂದು ಪ್ರಭಾವ ನೀರಿನಲ್ಲಿ ಇರ್ತದೆ. ಈ ಸತ್ತಂತಹ ಮೀನುಗಳನ್ನ ನಾವು ಚೆನ್ನಾಗಿ ಕುದಿಸಿ ತಿನ್ಬಹುದು, ಯಾವುದೇ ತೊಂದರೆ ಆಗೋದಿಲ್ಲ. ಆದರೆ ಅಮೋನಿಯಾವನ್ನ ಬಳಸಿದಾಗ ನಾವು ಮೀನುಗಳನ್ನ ತಿನ್ನಬಾರದು. ಈ ಅಮೋನಿಯಾ 200-250 PPM ಒಂದು ಕಾನ್ಸಂಟ್ರೇಷನ್ ಅಲ್ಲಿ ನೀರಿಗೆ ಹಾಕಿದಾಗ ತಕ್ಷಣ ಮೀನುಗಳು ಸಾಯ್ತವೆ. ಇದರ ವಿಷಾಂಶ ನೀರಿನಲ್ಲಿ ಸುಮಾರು 26-40 ದಿನಗಳ ತನಕ ಇರ್ತದೆ. ಆದ್ರಿಂದ ರೈತರು ಇಲ್ಲಿ ಹೆಚ್ಚು ಗಮನವಾಗಿ ನಾವು 26-40 ದಿನಗಳ ತನಕ ಬೇರೆ ಮೀನು ಮರಿಗಳ ತಂದು ನಾವು ಕೊಳಕ್ಕೆ ಬಿಡಬಾರದು. ಇದು ಗಮನವಾಗಿ ನಾವು ಯಾವಾಗ್ಲೂ ಫಾಲೋ ಮಾಡಬೇಕಾಗ್ತದೆ. ಇನ್ನು ಟಾಫಡ್ರಿನ್ ಲಭ್ಯತೆ ಇದ್ರೆ ಅದನ್ನು ಬಳಸಬಹುದು. 0.01 PPM ಕಾನ್ಸಂಟ್ರೇಷನ್ ಅಲ್ಲಿ ಬಳಸಬಹುದು. 7-8 ಗಂಟೆಗಳ ಅವಧಿನಲ್ಲಿ ಮೀನುಗಳನ್ನು ಕೊಂದಾಗ್ತದೆ. ಇದು ಕೂಡ ಹೆಚ್ಚು ದಿನ ನೀರಿನಲ್ಲಿ ವಿಷದ ಅಂಶವನ್ನು ಉಳಿಸಿಕೊಳ್ಳುತ್ತದೆ. ಸುಮಾರು 30 ದಿನ ಇರ್ತದೆ ಈ ಸತ್ತಂತ ಮೀನುಗಳನ್ನ ತಿನ್ನೋದಕ್ಕೆ ಹೋಗಬಾರದು. ಇನ್ನು ನೋವನ್ನು ಸಾಮಾನ್ಯವಾಗಿ ಸಿಗತ್ತೆ, ಇದನ್ನ 3.3 PPM ಒಂದು ಕಾನ್ಸಂಟ್ರೇಷನ್ ಅಲ್ಲಿ ಬಳಸಬಹುದು. ಇದನ್ನು ಬಳಸಿದಾಗ ತಕ್ಷಣ ಮೀನುಗಳು ಸಾಯ್ತವೆ. ಮತ್ತೆ ಈ ಮೀನನ್ನ ಕೂಡ ಸತ್ತಂತಹ ಮೀನನ್ನ ತಿನ್ನುವಕ್ಕೆ ಹೋಗಬಾರದು, ಯಾಕೆಂದ್ರೆ ಇವೆಲ್ಲ ವಿಷದ ಅಂಶ ಇರ್ತದೆ, ಅದು ಆರೋಗ್ಯಕ್ಕೆ ಹಾನಿಕರ. ಇನ್ನು ನಾವು ಕೊಳವನ್ನ ತಯಾರಿ ಮಾಡೋದಿಕ್ಕೆ ಚೌಳು ಮತ್ತೆ ಕ್ಷಾರ ಮಣ್ಣಿನಲ್ಲಿ ಏನಾದರೂ ಕೊಳ ಮಾಡಿದ್ರೆ ಅಂತಹ ಒಂದು ಮಣ್ಣಿನ ಕೊಳಗಳಲ್ಲಿ ಈ ಫಲವತ್ತತೆ ಇರೋದಿಲ್ಲ, ಮತ್ತೆ ಕೆಲವು ಲವಣಾಂಶಗಳು ಇರೋದ್ರಿಂದ ನಾವು ಅದಕ್ಕೆ ಚೌಳು ಮಣ್ಣಿಗೆ ಸುಧಾರಕಗಳು ಹಾಕಬೇಕು. ಹೌದು, ಸುಧಾರಕಗಳಾದಂತಹ ಹೆಚ್ಚು ನಾವು ಸಾವಯವ ಪದಾರ್ಥಗಳಂದ್ರೆ ಸಾವಯವ ಗೊಬ್ಬರ, ನಾವು ದನದ ಗೊಬ್ಬರವನ್ನ ಹಾಕಬೇಕಾಗ್ತದೆ. ಮತ್ತೆ ಈ ಇದರಲ್ಲಿ ನಾವು ಜಿಪ್ಸಮ್ ಕೂಡ ಬಳಕೆ ಮಾಡಬೇಕಾಗ್ತದೆ. ಮತ್ತೆ ಕ್ಷಾರ ಮಣ್ಣಲ್ಲಿ ಹೆಚ್ಚಿನ ಒಂದು pH ಇರುತ್ತೆ, ಅದರಿಂದ ನಾವು ಈ ಸಗಣಿಯನ್ನು ಹಾಕೋದ್ರಿಂದ ಆದಷ್ಟು ಆ ಒಂದು pH ಅನ್ನು ಕಡಿಮೆ ಮಾಡಿ ನಮಗೆ ಸೂಕ್ಷ್ಮ ಜೀವಿಗಳ ಉತ್ಪಾದನೆಗೆ 6.5-8.5 ರಸಸಾರ ಉತ್ತಮವಾಗಿರುತ್ತೆ. ಆ ಒಂದು ಲೆವೆಲ್ಗೆ ನಾವು ತಂದ್ಕೋಬಹುದು, ತಂದ್ಕೊಂಡು ನಾವು ಮೀನು ಕೃಷಿಯನ್ನು ಮಾಡಬೇಕಾಗ್ತದೆ. ಇನ್ನು ಕೆಲವು ಮಣ್ಣಲ್ಲಿ ಕೊಳಗಳನ್ನು ಮಾಡಿದಾಗ ರಸಸಾರ ತುಂಬ ಕಡಿಮೆ ಇರ್ತದೆ, ಅದು ಆಮ್ಲೀಯ ಮಣ್ಣಾಗಿರ್ತದೆ. ಅಂತಹ ಸಂದರ್ಭದಲ್ಲಿ ನಾವು ಮಣ್ಣಿಗೆ ಸುಣ್ಣವನ್ನು ಬಳಸಬೇಕಾಗ್ತದೆ. ಹೆಚ್ಚು ಆಮ್ಲೀಯ ಮಣ್ಣಿಗೆ ನಾವು ಹೆಚ್ಚು ಸುಣ್ಣವನ್ನು ಬಳಸಬೇಕಾಗ್ತದೆ. ಉದಾಹರಣೆಗೆ ಹೇಳೋದಾದರೆ 4-4.5 ರಸಸಾರ ಇದ್ದಾಗ ಸುಮಾರು 1,000 kg ಸುಣ್ಣವನ್ನು 1 ಎಕರೆ ಕೊಳಕ್ಕೆ ಹಾಕಬೇಕಾಗ್ತದೆ. 4.5-5.5 ಇದ್ದಾಗ 700 kg, 5.5-6.5 ಇದ್ದಾಗ 500 kg, 6.5-7.5 ಇದ್ದಾಗ ಸುಮಾರು 200 kg ಸುಣ್ಣವನ್ನು ಹಾಕಬೇಕಾಗ್ತದೆ. ಈಗ ಕೆಲವು ಸಂದರ್ಭದಲ್ಲಿ ಮಣ್ಣಿನ ಪರೀಕ್ಷೆ ಮಾಡಿಸಿರೋದಿಲ್ಲ ರೈತರಿಗೆ, ಯಾವುದೇ ರಸಸಾರ ಮಣ್ಣಿನ ರಸಸಾರದ ವಿಷಯ ಗೊತ್ತಿರೋದಿಲ್ಲ. ಹಂಗಿದ್ದಾಗ ನಾವು ಸುಮ್ಮನೆ ಪ್ರತಿ ಎಕರೆಗೆ 200 kg ಅದರ ಒಂದು ರಸಸಾರ ತಟಸ್ಥ ಒಂದು ಲೆವೆಲಿಗೆ ಹತ್ತಿರ ಇದೆ ಅಂತ ಅಂದ್ಕೊಂಡು ಸುಮಾರು 200 kg ಸುಣ್ಣವನ್ನು ಹಾಕಬೇಕಾಗ್ತದೆ. ಇನ್ನು ಮೀನು ಮರಿಗಳನ್ನು ಬಿಡೋದಕ್ಕೆ ಕೊಳಗಳನ್ನು ಸಿದ್ಧತೆ ಮಾಡ್ಕೋಬೇಕಾಗ್ತದೆ. ಈ ಕೊಳದಲ್ಲಿ ನೈಸರ್ಗಿಕ ಆಹಾರದ ಒಂದು ಪ್ರಮಾಣವನ್ನು ವೃದ್ಧಿಸೋದಕ್ಕೆ ಗೊಬ್ಬರವನ್ನು ಬಳಸಬೇಕಾಗ್ತದೆ. ಇದಕ್ಕೆ ದನದ ಗೊಬ್ಬರ ಸುಮಾರು 2,000-3,000 kg 1 ಎಕರೆಗೆ ಬಳಸಬೇಕಾಗ್ತದೆ. ಹಾಗೆ ಇದು ಮೊದಲನೇ ಸಂದರ್ಭದಲ್ಲಿ ಹಾಕ್ತೀವಿ, ಕೊಳವನ್ನು ರೆಡಿ ಮಾಡಿ ಮರಿ ಬಿಡ್ತೀವಿ. ನಂತರ ಪ್ರತಿ ತಿಂಗಳು ಕೂಡ ನಾವು ಸಗಣಿ ಗೊಬ್ಬರವನ್ನು ಸುಮಾರು 500 kg ಹಾಕಬೇಕಾಗ್ತದೆ. ಯಾಕೆಂದರೆ ಈ ಪ್ಲಾಂಕ್ಟನ್ ಉತ್ಪತ್ತಿಯಾದದನ್ನು ಮೀನುಗಳು ತಿನ್ಕೋಬಿಡ್ತವೆ, ತಿನ್ಕೊಂಡು ನಂತರ ಖಾಲಿ ಆಗ್ತದೆ. ಆ ಒಂದು ಪ್ಲಾಂಕ್ಟನ್ಗಳ ಉತ್ಪಾದನೆ ನಿರಂತರವಾಗಿ ನಡೀತಾ ಇರಬೇಕು, ಅವು ಮೀನುಗಳಿಗೆ ಸಿಗಬೇಕು. ಈ ಒಂದು ಉದ್ದೇಶಕ್ಕೋಸ್ಕರ ನಾವು ಮತ್ತೆ 500 kg ಪ್ರತಿ ತಿಂಗಳು ನಾವು ಗೊಬ್ಬರವನ್ನು ಹಾಕಬೇಕಾಗ್ತದೆ. ಕೆಲವು ಸಂದರ್ಭದಲ್ಲಿ ಕೋಳಿ ಗೊಬ್ಬರ ನಮ್ಮಲ್ಲಿ ಲಭ್ಯತೆ ಇದೆ ಅಂತಂದರೆ ಅದನ್ನು ಕೂಡ ನಾವು ಬಳಸಬಹುದು. ಇಲ್ಲಿ ಕೋಳಿ ಗೊಬ್ಬರವನ್ನು ಬಳಸಬೇಕಾದ್ರೆ ಎಚ್ಚರಿಕೆ ಏನು ಅಂತಂದರೆ, ಕೋಳಿ ಗೊಬ್ಬರದಲ್ಲಿ ತೇವಾಂಶ ಕಡಿಮೆ ಇರ್ತದೆ. ಆದ್ದರಿಂದ ನಾವು ದನದ ಗೊಬ್ಬರದ ಅರ್ಧ ಭಾಗದಷ್ಟು, ಅಂದರೆ ಸುಮಾರು 1,000-1,500 kg ಹಾಕಿದ್ರೆ ಸಾಕಾಗ್ತದೆ. ಇದರಿಂದ ಗೊಬ್ಬರ ಹಾಕಿದ ಸುಮಾರು 7-10 ದಿನಗಳ ಸಮಯದಲ್ಲಿ ಸಣ್ಣ ಸಣ್ಣ ಸೂಕ್ಷ್ಮಜೀವಿಗಳು, ಅಂದರೆ ನಾವು ಪ್ಲಾಂಕ್ಟನ್ ಅಂತ ಹೇಳ್ತೀವಿ, ಪ್ಲಾಂಕ್ಟನ್ಗಳಲ್ಲಿ ಮತ್ತೆ 2 ವಿಧ ಇರ್ತದೆ, ಸಸ್ಯವರ್ಗಕ್ಕೆ ಸೇರಿದ್ದು ಮತ್ತೆ ಪ್ರಾಣಿವರ್ಗಕ್ಕೆ ಸೇರಿದಂತಹ ಪ್ಲಾಂಕ್ಟನ್ಗಳು, ಇವುಗಳ ಉತ್ಪಾದನೆ ಆದ ನಂತರ ನಾವು ಮರಿಗಳನ್ನು ಮರಿ ಉತ್ಪಾದನಾ ಕೇಂದ್ರದಿಂದ ತಂದು ನಾವು ಬಿಡಬೇಕಾಗ್ತದೆ. ಇಲ್ಲಿ ನಾವು ಮರಿಗಳನ್ನು ಆಯ್ಕೆ ಮಾಡಿದ್ರೆ ಒಳ್ಳೆಯದು, ಯಾಕೆಂತಂದ್ರೆ ನಮಗೆ ಯಾವ ರೀತಿಯ ಮೀನು ಮರಿಗಳು ಬೇಕು ಅನ್ನೋದನ್ನ ಸ್ವಲ್ಪ ನಾವು ತಿಳ್ಕೊಬೇಕಾಗ್ತದೆ. ಬೇರೆ ಬೇರೆ ಆಳದಲ್ಲಿ ಬೇರೆ ಬೇರೆ ಜಾತಿಯ ಹೌದು ಮೀನು ಮರಿಗಳು ಬಿಡಬೇಕು. ಈಗ ನಾವು ಮಿಶ್ರತಳಿ ಮೀನು ಪಾಲನೆ ಮಾಡಿದ್ರೆ ನಮಗೆ ಮೀನು ಕೃಷಿ ಹೆಚ್ಚು ಲಾಭದಾಯಕವಾಗಿ ಕಾಣ್ತದೆ. ಇದಕ್ಕೆ ಯೋಗ್ಯವಾದಂತಹ ಮೀನು ತಳಿಗಳನ್ನ ಆಯ್ಕೆ ಮಾಡೋದಕ್ಕೆ ಮುನ್ನ ನಾವು ಕೆಲವು ಅಂಶಗಳನ್ನ ನಾವು ಗಮನದಲ್ಲಿಟ್ಕೋಬೇಕು. ಈ ಮೀನುಗಳು ನೈಸರ್ಗಿಕ ಮತ್ತೆ ಕೃತಕ ಆಹಾರವನ್ನ ಬಳಸುವಂತಿರ್ಬೇಕು, ಆಹಾರಕ್ಕಾಗಿ ಒಂದಕ್ಕೊಂದು ಕಚ್ಚಾಡಬಾರದು, ಮತ್ತೆ ರೋಗ ರುಜಿನಗಳು ಬಂದರೆ ಅದನ್ನು ತಡ್ಕೊಂಡು ಬೆಳೆಯುವಂತಹ ಒಂದು ಶಕ್ತಿ ಅವರಲ್ಲಿ ಇರಬೇಕು, ಜೊತೆಗೆ ಶೀಘ್ರವಾಗಿ ಅವು ಬೆಳೀಬೇಕು. ಹಾಗೆ ಮಾರುಕಟ್ಟೆಯಲ್ಲಿ ಯಾವ ಮೀನುಗಳಿಗೆ ಹೆಚ್ಚು ಒಂದು ಬೇಡಿಕೆ ಇದೆ ಅದನ್ನು ಕೂಡ ನಾವು ಗಮನದಲ್ಲಿಟ್ಕೋಬೇಕಾಗ್ತದೆ. ತಿಂಗಳ ತಿಂಗಳ ನಾವು ರಾಸಾಯನಿಕ ಗೊಬ್ಬರ ಮತ್ತೆ ನಮ್ಮ ದನದ ಗೊಬ್ಬರವನ್ನು ಹಾಕೋದ್ರಿಂದ ನೀರಿನ ಭೌತಿಕ ಗುಣಮಟ್ಟದಲ್ಲಿ ವ್ಯತ್ಯಾಸ ಆಗ್ತದೆ. ಅಂತಹ ವ್ಯತ್ಯಾಸಕ್ಕೆ ಇವು ಹೊಂದಿಕೊಂಡು ಬೆಳೆಯುವಂತಹ ಶಕ್ತಿ ಇರಬೇಕು. ಸೊ ಹಾಗೆ ಉತ್ತಮವಾಗಿ ಕಂಡು ಬಂದಿರುವಂತಹ ತಳಿಗಳಲ್ಲಿ ಕೆಲವು ದೇಶೀಯ ತಳಿಗಳಿದ್ದಾವೆ, ಕೆಲವು ವಿದೇಶಿ ತಳಿಗಳಿದ್ದಾವೆ. ದೇಶೀಯ ತಳಿಗಳಲ್ಲಿ ಕಾಟ್ಲಾ, ರೋಹು ಮತ್ತು ಈ ಮೃಗಾಲ್ ಜಾತಿಯ ಮೀನುಗಳು, ಈಗ ಮೃಗಾಲ್ನ ಒಂದು ಏನು ಮರಿಗಳ ಒಂದು ಲಭ್ಯತೆ ಕಮ್ಮಿ ಆಗ್ತಾ ಇದೆ. ಕೆಲವು ಕಡೆ ಅಷ್ಟೇ ಸಿಗ್ತದೆ, ಕೆಲವು ಕಡೆ ಸಿಗೋದಿಲ್ಲ. ಅದರ ಬದಲಾಗಿ ನಾವು ಸಾಮಾನ್ಯ ಗೆಂಡೆಯನ್ನು ಬಳಸಬಹುದು. ಮತ್ತು ವಿದೇಶಿ ತಳಿಗಳಲ್ಲಿ ನಾವು ಸಾಮಾನ್ಯ ಗೆಂಡೆ, ಹುಲ್ಲುಗೆಂಡೆ ಮತ್ತು ಬೆಳ್ಳಿಗೆಂಡೆಗಳು ನಮ್ಮಲ್ಲಿ ಲಭ್ಯತೆ ಇದೆ, ಅವುಗಳನ್ನು ಬಳಸಬಹುದು. ಈ 6 ತಳಿಗಳನ್ನು ಒಂದೇ ಕೊಳದಲ್ಲಿ ಬಿಟ್ಟು ಸಾಕಣೆ ಮಾಡೋದಕ್ಕೆ ನಾವೇನು ಹೇಳ್ತೀವಿ ಅಂದರೆ ಮಿಶ್ರ ತಳಿ ಮೀನು ಸಾಕಣೆ ಅಂತ ಹೇಳ್ತೇವೆ. ಇದು ಹೆಚ್ಚು ಲಾಭದಾಯಕ. ಯಾಕೆ ಅಂತಂದರೆ ಈ ಮೀನುಗಳು ಕೊಳದ ವಿವಿಧ ನೀರಿನ ಮಟ್ಟದಲ್ಲಿ ಇವು ವಾಸ ಮಾಡ್ತವೆ. ಹಾಗೆ ಕೊಳದ ವಿವಿಧ ಮಟ್ಟದ ನೀರಿನಲ್ಲಿ ಬೇರೆ ಬೇರೆ ರೀತಿಯ ಪ್ಲಾಂಕ್ಟನ್ಗಳ ಉತ್ಪತ್ತಿ ಆಗ್ತದೆ. ಅವು ಅಲ್ಲಿ ವಾಸ ಮಾಡಿ ಸಿಗುವಂತಹ ಪ್ಲಾಂಕ್ಟನ್ಗಳನ್ನು ಅವು ತಿಂದು ಚೆನ್ನಾಗಿ ಬೆಳೀತವೆ. ಅಂದರೆ ಈ 6 ತಳಿಗಳನ್ನು ಬಿಟ್ಟಾಗ ನೀರಿನ ಎಲ್ಲ ಎತ್ತರದಲ್ಲಿಯೂ ಸಿಗುವಂತಹ ಪ್ಲಾಂಕ್ಟನ್ಗಳು, ದೊರೆಯುವಂತಹ ಪ್ಲಾಂಕ್ಟನ್ಗಳನ್ನು ಸಮರ್ಥವಾಗಿ ಬಳಸ್ಕೊಂಡಿತಾನೆ ಮೀನು ಕೃಷಿಯನ್ನು ಮಾಡಿ ಹೆಚ್ಚು ಇಳುವರಿಯನ್ನು ಪಡೆಯಲಿಕ್ಕೆ ಸಾಧ್ಯವಾಗ್ತದೆ. ಇನ್ನು ಮೀನು ಮರಿಗಳ ಒಂದು ಬಿತ್ತನೆಗೆ ನಾವು ಮೀನು ಮರಿ ಉತ್ಪಾದನಾ ಕೇಂದ್ರಕ್ಕೆ ಹೋಗಬೇಕಾಗ್ತದೆ. ಅಲ್ಲಿ ಮೀನು ಮರಿಗಳನ್ನು ಉತ್ಪತ್ತಿ ಮಾಡಿ ಬೆಳೆದ ಮೀನುಗಳ ಮರಿಗಳಾಗಿ ಮಾಡಿಸಿ ಕೊಡ್ತಾರೆ. ನಮ್ಮ ರಾಜ್ಯದ ಜಲಸಂಪನ್ಮೂಲವನ್ನು ನೋಡಿದಾಗ ಸಾಕಷ್ಟು ಜಲಸಂಪನ್ಮೂಲ ಇದೆ. ಇದರ ಒಂದು 50% ನಾವು ಮೀನು ಕೃಷಿ ತಗೊಳ್ತೀವಿ ಅಂತ ಹೊರಟ್ರೆ ಇದಕ್ಕೆ ಸುಮಾರು 46 ಕೋಟಿ ಮೀನು ಮರಿಗಳ ಅವಶ್ಯಕತೆ ಇದೆ. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಇರುವಂತಹ ಜಲಸಂಪನ್ಮೂಲ ಸುಮಾರು 28,426 ಹೆಕ್ಟೇರ್ನಷ್ಟು ಇದೆ. ಇದರಲ್ಲಿ ಮೀನು ಕೃಷಿ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂದರೆ 2 ಕೋಟಿಯಷ್ಟು ಬೆರಳುದ್ದದ ಮೀನು ಮರಿಗಳ ಒಂದು ಅವಶ್ಯಕತೆ ಇದೆ. ಈ ಮೀನು ಮರಿಗಳನ್ನ ನಾವು ಮರಿ ಉತ್ಪಾದನಾ ಕೇಂದ್ರಗಳ ಹತ್ರ ಹೋಗಿ ವಿಚಾರಿಸಿ ನಾವು ತರಬೇಕಾಗ್ತದೆ. ನಾವು ಈಗಾಗಲೇ ಹೇಳಿದೆ, ಕೊಳಕ್ಕೆ ನಾವು ಗೊಬ್ಬರ ಹಾಕಿ ಫಲವತ್ತತೆ ಮಾಡಿ 7-10 ದಿನಗಳಲ್ಲಿ ಚೆನ್ನಾಗಿ ಪ್ಲಾಂಟನ್ಗಳ ಬೆಳವಣಿಗೆ ಆಗ್ತದೆ. ಆ ಸಮಯಕ್ಕೆ ನಾವು ಈ ಮೀನು ಮರಿಗಳನ್ನು ತಂದು ಬಿಡಬೇಕಾಗ್ತದೆ. ಒಂದು ಎಕರೆ ವಿಸ್ತೀರ್ಣದ ಕೊಳದಲ್ಲಿ ಸುಮಾರು 2,000-4,000 ನಾವು 5,000 ತನಕ ಮೀನು ಮರಿಗಳನ್ನು ಬಿಟ್ಟು ನಾವು ಚೆನ್ನಾಗಿ ಆರೈಕೆ ಮಾಡ್ತೀವಿ ಅಂದರೆ 5,000 ಬಿಡಬಹುದು. ಸೊ ಈ ಮರಿಗಳನ್ನು ಬಿಟ್ಟು ಸಾಕಣೆ ಮಾಡಬೇಕಾಗ್ತದೆ. ಆದರೆ ನಾವು ವಿವಿಧ ಜಾತಿಯ ಒಂದು ಮೀನುಗಳನ್ನು ನಾವು ಸಾಕಣೆ ಮಾಡಿದಾಗ ಯಾವ ಪ್ರಮಾಣದಲ್ಲಿ ಮರಿಗಳನ್ನು ಬಿಡಬೇಕು ಅಂತಂದರೆ, ಉದಾಹರಣೆಗೆ ಹೇಳೋದಾದರೆ 6 ತಳಿಗಳನ್ನು ನಾವು ಸಾಕಣೆ ಮಾಡ್ತೀವಿ ಅಂತಾದರೆ ಕಾಟ್ಲ 15%, ರೋಹು 25%, ಮೃಗಾಲು 10%, ಬೆಳ್ಳಿಗೆಂಡೆ 20%, ಹುಲ್ಲುಗೆಂಡೆ 10%, ಸಾಮಾನ್ಯ ಗೆಂಡೆ 20%. ಈ ಅನುಪಾತದಲ್ಲಿ ನಾವು ಬಿಟ್ಟಾಗ ಇವು ಎಲ್ಲ ನೀರಿನ ಎತ್ತರಗಳಲ್ಲಿ ಅಥವಾ ಪದರಗಳಲ್ಲಿ ಇರುವಂತಹ ಪ್ಲಾಂಕ್ಟನ್ಗಳನ್ನು ಸಮರ್ಪಕವಾಗಿ ಬಳಸಿಕೊಳ್ತವೆ. ಇನ್ನು ನಮ್ಮಲ್ಲಿ ಎಲ್ಲಾ ಜಾತಿಯ ತಳಿಗಳ ಮೀನುಗಳು ಸಿಗೋದಿಲ್ಲ, ನಾಕೆ ಸಿಗ್ತವೆ ಅಂತ ಅಂದಾಗ ಈ ಕಾಟ್ಲ 30%, ರೋಹು 25%, ಮೃಗಾಲು 15%, ಮತ್ತೆ ಸಾಮಾನ್ಯ ಗೆಂಡೆ 30%ನ್ನ ನಾವು ಬಿಟ್ಟು ಸಾಕಣೆ ಮಾಡಬಹುದು. ಇದು ಸಾಧ್ಯವಾಗಲ್ಲ ಅಂತ ಅಂದಾಗ ನಮಗೆ 3 ತಳಿಗಳು ಸಿಗ್ತವೆ ಅಂತ ಅಂದಾಗ ಕಾಟ್ಲ, ರೋಹು ಮತ್ತೆ ಮೃಗಾಲ್ ಬದಲಾಗಿ ಸಾಮಾನ್ಯ ಗೆಂಡೆಯನ್ನ ಬಳಸಬಹುದು. ಇಲ್ಲಿ ಕಾಟ್ಲ 40%, ರೋಹು 30%, ಮೃಗಾಲು 30% ಬಿಡಬಹುದು. ಅಥವಾ ಇಲ್ಲಿ ಮೃಗಾಲ್ ಸಿಗದಿದ್ದ ಪಕ್ಷದಲ್ಲಿ ಅದರ ಬದಲಾಗಿ ಸಾಮಾನ್ಯ ಗೆಂಡೆ 30%ನ್ನ ನಾವು ಬಿಟ್ಟು ಸಾಕಣೆ ಮಾಡಬಹುದು. ಒಂದು ವರ್ಷದಲ್ಲಿ ಎಷ್ಟು ಕಟಾವುಗಳು ಸಾಧ್ಯ ಇದೆ? ನಾವು 1 ವರ್ಷದಲ್ಲಿ ಒಂದೇ ಬೆಳೆಯನ್ನ ತೆಗಿಲಿಕ್ಕೆ ಸಾಧ್ಯ. ಯಾಕೆಂತಂದ್ರೆ ಈ ಮೀನು ಮರಿಗಳು ಸುಮಾರು 3/4 ಕೆಜಿಯಿಂದ 1 ಕೆಜಿ ಬೆಳೆಯೋದಕ್ಕೆ ಸುಮಾರು 1 ವರ್ಷದ ಒಂದು ಸಮಯ ಬೇಕಾಗ್ತದೆ. ಸೊ ಇನ್ನು ನಾವು ಮೀನು ಮರಿಗಳನ್ನ ಮರಿ ಉತ್ಪಾದನಾ ಕೇಂದ್ರಕ್ಕೆ ಹೋಗಿ ಕೇಳಿದ್ರು, ಅವರು ಮರಿಗಳನ್ನ ಹೇಗೆ ಕೊಡ್ತಾರೆ ಅಂತಂದ್ರೆ ಪ್ಲಾಸ್ಟಿಕ್ ಚೀಲವನ್ನು ತಗೊಳ್ತಾರೆ, ಅದಕ್ಕೆ ಒಂದು ಭಾಗ ನೀರನ್ನು ಹಾಕ್ತಾರೆ, ಇನ್ನೊಂದು ಭಾಗ ಅದಕ್ಕೆ ಆಕ್ಸಿಜನ್ ಹಾಕಿ ಬಾಯನ್ನ ಕಟ್ಟಿ ಚೆನ್ನಾಗಿ ಗಾಳಿ ಹೋಗದಾಗೆ ನಮಗೆ ಪ್ಯಾಕ್ ಮಾಡಿ ಕೊಡ್ತಾರೆ. ಇದನ್ನ ಸುರಕ್ಷಿತವಾಗಿ ನಾವು ತರಬೇಕಾಗ್ತದೆ. ಸುರಕ್ಷಿತವಾಗಿ ತಂದು ನಮ್ಮ ಕೊಳದ ನೀರಿನ ಮೇಲೆ ಇಡಬೇಕು, ಸ್ವಲ್ಪ ಹೊತ್ತು ಬಿಡಬೇಕು, ಸುಮಾರು 10-15 ನಿಮಿಷ ನಾವು ಬಿಡಬೇಕಾಗ್ತದೆ. ಯಾಕೆ ಅಂತಂದ್ರೆ ಬೇರೆ ನೀರಿನ ಒಂದು ಗುಣಲಕ್ಷಣ ಅಂದ್ರೆ ಒಂದು ಉಷ್ಣತೆಯಲ್ಲಿ ವ್ಯತ್ಯಾಸ ಇರ್ತದೆ. ನಮ್ಮ ಕೊಳದ ನೀರಿನ ಉಷ್ಣತೆ ಬ್ಯಾಗಲ್ಲಿ ಏನು ನೀರಿರ್ತದೆ, ಮರಿಗಳ ನೀರು ಬೇರೆ ಉಷ್ಣಾಂಶ ಇರ್ತದೆ. ಸೊ ಅದರಿಂದ ಮರಿಗಳಿರುವಂತಹ ಬ್ಯಾಗಿನ ನೀರಿನ ಉಷ್ಣತೆ ನಮ್ಮ ಕೊಳದ ನೀರಿನ ಉಷ್ಣತೆಗೆ ಸರಿ ಹೊಂದಬೇಕಾಗ್ತದೆ. ಸೊ ಸರಿ ಹೊಂದಿದ ನಂತರ ನಾವು ಬಾಯನ್ನು ಬಿಚ್ಚಿ ನಿಧಾನವಾಗಿ ಬಾಯನ್ನು ಕೊಳದ ನೀರಿಗೆ ಒಡ್ಡಿದಾಗ ಮರಿಗಳು ನಿಧಾನವಾಗಿ ಕೊಳದ ನೀರಿಗೆ ಹರ್ಕೊಂಡು ಹೋಗ್ತವೆ. ಈ ರೀತಿ ನಾವು ಬಿಡಬೇಕಾಗ್ತದೆ. ಆಹಾರದ ಅಗತ್ಯ ಮೀನಿನ ಬೆಳವಣಿಗೆಯ ಪ್ರಾರಂಭದ ದಿನಗಳಲ್ಲಿ ಬೇರೆ ರೀತಿ ಇರುತ್ತ, ಮತ್ತು ಅವುಗಳು ಬೆಳೀತಾ ಹೋದಾಗೆ ಆಹಾರದ ಒಂದು ಪ್ರಮಾಣ ಅಥವಾ ಆಹಾರದಲ್ಲಿ ಬೇರೆ ಬೇರೆ ಬಗೆಗಳು ಇದ್ಯಾ? ಹೌದು, ಈಗ ನಾವು ಮೊದಲು ಬಿಟ್ಟಾಗ ಅವುಗಳ ಒಂದು ಬಾಯಿಯ ಒಂದು ಸೈಜ್ ಕಮ್ಮಿ ಇರ್ತದೆ, ಅವಾಗ ನಾವು ಸಣ್ಣ ಕಣದ ಒಂದು ಆಹಾರವನ್ನ ಕೊಡಬೇಕಾಗ್ತದೆ. ಇನ್ನು ಕೆಲವು ಸಂದರ್ಭದಲ್ಲಿ ನಾವು ಕಡಲೆಕಾಯಿ ಹಿಂಡಿ ಮತ್ತೆ ಅಕ್ಕಿ ತವುಡನ್ನೇ ಬಳಸಿದಾಗ ಅದರ ಆಹಾರದ ಕಣ ನಾವು ನೆನೆಸಿದಾಗ ಸಣ್ಣನೇ ಆಗಿರ್ತದೆ, ಅದರಿಂದ ತೊಂದರೆ ಆಗೋದಿಲ್ಲ. ಕೆಲವು ಸಂದರ್ಭದಲ್ಲಿ ನಾವು ಈ ವಾಣಿಜ್ಯವಾಗಿ ಸಿಗುವಂತಹ ಆಹಾರವನ್ನ ಅಂದ್ರೆ ಪೆಲೆಟೆಡ್ ಫೀಡ್ ಸಿಗುತ್ತೆ, ಗುಳಿಗೆ ಆಕಾರದ ಆಹಾರ ಸಿಗುತ್ತೆ, ಆಹಾರವನ್ನ ನಾವು ಕೊಳ್ಳಬೇಕಾದ್ರೆ ಹೆಚ್ಚು ಗಮನವಾಗಿ ಕೊಳ್ಳಬೇಕಾಗ್ತದೆ. ಆಹಾರ ಕಣದ ಒಂದು ಗಾತ್ರವನ್ನ ಮೊದಲು ಸಣ್ಣ ಗಾತ್ರದಿಂದ ಶುರು ಮಾಡಬೇಕಾಗ್ತದೆ. 1 mm, 2 mm, 3 mm, 4 mm ಈ ರೀತಿ ನಾವು ಆಹಾರದ ಒಂದು ಕಣದ ಗಾತ್ರವನ್ನು ಸೆಲೆಕ್ಟ್ ಮಾಡಿ ದೊಡ್ಡ ದೊಡ್ಡದ ಆದಂಗೆ ನಾವು ಹೆಚ್ಚು ಗಾತ್ರದ ಆಹಾರವನ್ನು ನಾವು ಕೊಡಬೇಕಾಗ್ತದೆ. ಎಷ್ಟು ದಿನದವರೆಗೆ ಈ ರೀತಿ ನಾವು ಕೃತಕವಾಗಿ ಆಹಾರವನ್ನು ಕೊಡಬೇಕು? ನಾವು ಇಡೀ ನಮ್ಮ ಏನು ಕೃಷಿಯ ಒಂದು ಸಮಯ ಇರ್ತದೆ, 1 ವರ್ಷದವರೆಗೂ ನಾವು ಕೊಡಲೇಬೇಕಾಗ್ತದೆ. ಆದರೆ ಕೊಡುವಂತಹ ಪ್ರಮಾಣದಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ಮಾಡಬೇಕಾಗ್ತದೆ. ನಾವು ಪ್ರತಿ ತಿಂಗಳು ಸಗಣಿ ಗೊಬ್ಬರವನ್ನು ಹಾಕಿದ್ರೂ ನೈಸರ್ಗಿಕ ಆಹಾರ ಉತ್ಪತ್ತಿ ಮಾಡಿದ್ರೂ ಈ ಬೆಳವಣಿಗೆ ವೇಗ ಅಷ್ಟು ಇರೋದಿಲ್ಲ. ನಾವು ವೇಗವನ್ನು ಹೆಚ್ಚಿಸೋದಕ್ಕೆ ನಾವು ಕೃತಕವಾಗಿ ನಮ್ಮಲ್ಲಿ ಸ್ಥಳೀಯವಾಗಿ ಸಿಗುವಂತಹ ಕಡಲೆಕಾಯಿ ಹಿಂಡಿ ಮತ್ತು ಅಕ್ಕಿ ತೌಡನ್ನ ನಾವು ಬಳಸಬಹುದಾಗಿದೆ. ಎರಡನ್ನೂ ಸಮ ಪ್ರಮಾಣದಲ್ಲಿ ನಾವು ಬಳಸಬಹುದು. ಈ ಕಡಲೆಕಾಯಿ ಹಿಂಡಿ ಚಕ್ಕೆ ರೂಪದಲ್ಲಿ ಬರ್ತದೆ, ಅದನ್ನು ಸ್ವಲ್ಪ ನೀರು ಹಾಕಿ ನೆನೆಸ್ಬಿಟ್ರೆ ಅದು ಮೃದುವಾಗ್ತದೆ. ಅದಕ್ಕೆ ನಾವು ಅಕ್ಕಿ ತೌಡನ್ನು ಬೆರೆಸಿ ಚೆನ್ನಾಗಿ ಮುದ್ದೆ ಮಾಡಿ ಅದನ್ನು ತಟ್ಟೆನಲ್ಲಿ ಅಂದರೆ ತಕ್ಕಡಿಯ ರೀತಿಯಲ್ಲಿ ನಾವು ತಟ್ಟೆಯನ್ನು ಅಥವಾ ಟ್ರೇಯನ್ನು ನೀರಿನಲ್ಲಿ ಇಟ್ಬಿಟ್ಟಿದ್ದೇನೆ. ತೂಗು ಹಾಕಿ ತಟ್ಟೆನಲ್ಲಿ ಆಹಾರವನ್ನು ಇಟ್ಬಿಟ್ಟು ಮರಿಗಳಿಗೆ ಸಿಗುವ ಹಾಗೆ ಮಾಡಬೇಕಾಗ್ತದೆ. ಇನ್ನೂ ಒಂದು ದೊಡ್ಡ ಪ್ರಮಾಣದಲ್ಲಿ ಮೀನು ಕೃಷಿಯನ್ನು ಮಾಡ್ತೀವಿ ಅಂತಂದರೆ ಈ ರಸಗೊಬ್ಬರದ ಚೀಲಗಳು ನಮಗೆ ಸಿಗ್ತವೆ. ಆ ರಸಗೊಬ್ಬರದ ಚೀಲಗಳಿಗೆ ನಾವು ಕಾದ ಕಬ್ಬಿಣವನ್ನು ಅಲ್ಲಲ್ಲೇ ಮುಟ್ಟಿಸಿಬಿಟ್ರೆ ಸಣ್ಣ ಸಣ್ಣ ರಂಧ್ರಗಳಾಗ್ತವೆ. ಆ ರಂಧ್ರಗಳ ಮೂಲಕ ಈ ಆಹಾರವನ್ನು ನಾವು ಬ್ಯಾಗ್ನಲ್ಲಿ ಹಾಕದೆ ಹಾಕಿ ನೀರಿನಲ್ಲಿ ಕಟ್ಬಿಟ್ರೆ ಆ ರಂಧ್ರಗಳ ಮೂಲಕ ಅದು ಕರಗಿ ಹೊರಗಡೆ ಬರ್ತದೆ. ಆ ಹೊರಗಡೆ ಬರುವಂತಹ ಆಹಾರವನ್ನು ಮೀನುಗಳು ಹೋಗಿ ಅದನ್ನು ಹೆಕ್ಕಿ ತಿಂತವೆ. ಸೊ ಈ ರೀತಿಯೂ ಕೂಡ ಮಾಡಬಹುದು. ಇದುವರೆಗೆ ಒಳನಾಡು ಮೀನುಗಾರಿಕೆಗೆ ಇರುವ ಅವಕಾಶಗಳನ್ನು ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಒಳನಾಡು ಮೀನುಗಾರಿಕೆ ಘಟಕದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ವೆಂಕಟಪ್ಪ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಸ್ ಸುಬ್ರಹ್ಮಣ್ಯ. ಈ ಕಾರ್ಯಕ್ರಮದ ಮುಂದುವರೆದ ಭಾಗ ನಮ್ಮ ನಾಳಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಆಲಿಸುವಿರಿ. ಹಮ್ನೆ ಫಸಲ್ ಬಿಮಾ ಯೋಜನಾ ಕೋ ಅಧಿಕ ಪ್ರಭಾವಿ ಬನಾಯಾ ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯೆ. ಇನ್ನಿಲ್ಲ ಭಯ ಇನ್ನಿಲ್ಲ ಚಿಂತೆ ಸಿಕ್ಕಿದೆ ನಮಗೆ ಹೊಸ ಮಾರ್ಗ ಮಾಡಿಸಿ ನಾವು ಬೆಳೆ ವಿಮೆಯ ದೂರಾಗಿಸಿದೆವು ರೈತರ ಚಿಂತೆಯ ಭವಿಷ್ಯವಾಯಿತು ನಿಶ್ಚಿಂತ ಬೆಳೆಯು ಸುರಕ್ಷಿತ ನಿಶ್ಚಿಂತ ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ. ಹಿಂದೆ ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಿರಿ ಮತ್ತು ನಷ್ಟದಿಂದ ಉಂಟಾಗುವ ಹಾನಿಯಿಂದ ನಿಶ್ಚಿಂತರಾಗಿರಿ. ಸ್ಥಳೀಯ ಪ್ರಕೃತಿ ವಿಕೋಪದಿಂದ ಬೆಳೆ ನಷ್ಟವಾದರೂ ನೀವು ಅದರ ಸರಿಯಾದ ಬೆಲೆಯನ್ನು ಪಡೆಯುವಿರಿ. ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಲು ಹಿಂದೆ ಹತ್ತಿರದ ಬ್ಯಾಂಕ್ ಶಾಖೆ, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಸೆಂಟರ್ ಅಥವಾ ಅಧಿಕೃತ ವಿಮಾ ಸಂಸ್ಥೆಯವರನ್ನು ಸಂಪರ್ಕಿಸಿರಿ. ಏಕೆಂದರೆ ಬೆಳೆಯು ಸುರಕ್ಷಿತ ನಿಶ್ಚಿಂತ ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ. ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ, ಭಾರತ ಸರ್ಕಾರ. ಈಗ ಕೇಳಿ ಜನಪದ ಗೀತೆ. ತೋರಣ್ಯಾನಿಡಮ್ಮ ತೊಡುಗಲ್ಲ ಮ್ಯಾಲೆ, ತೋರಣ್ಯಾನಿಡಮ್ಮ ತೊಡುಗಲ್ಲ ಮ್ಯಾಲೆ, ಕೋಲು ಮಂಡೆ ಜಂಗ ಬರೋ ತೋರಣ್ಯಕ್ಕೆ ದಯ ಮಾಡವ್ರೆ, ತೋರಣ್ಯಾನಿಡಮ್ಮ ತೊಡುಗಲ್ಲ ಮ್ಯಾಲೆ. ಎಲ್ಲ ಮಾಡ್ದಿ ಸಂಕೀರ್ಣ ಸಂಕೀರ್ಣ ಕುಲದವರೆಲ್ಲ ಜೇನು ಮಲಗಿ ಜೇನು ಬೇಟೆಗಾಗಿ ಹೋಯ್ತಾ ಇದ್ದಾರಲ್ಲ ಮಾಡ್ದಿ, ಹೌದೌದು ನಿನ್ನೊಬ್ಬಳನ್ನ ಬಿಟ್ಟು ಹೋಗೋದಕ್ಕೆ ಅನುಮಾನ ಮಾಡ್ದಿ, ಹೌದು ನಿನ್ನ ಬಲಗೈಯ ಮುಟ್ಟಿ ಬಾಸೆ ಕೊಟ್ಟು ನನ್ನ ನೀನು ಕಳುಗೆಂಡೆ, ಗೋರಣ್ಯ ನೀಡಮ್ಮ ಹುಡುಗಲ್ಲ ಮ್ಯಾಲೆ, ಗೋರಣ್ಯ ನೀಡಮ್ಮ ಹುಡುಗಲ್ಲ ಮ್ಯಾಲೆ, ಕೋಲು ಮಂಡೆ ಜಗ ಮರೋ ಕೋರಣ್ಯಕ್ಕೆ ದಯ ಮಾಡವ್ರೆ, ಕೊಡುಗಲ್ಲ ಮ್ಯಾಲೆ ಕೋರಣ್ಯ ನೀಡಮ್ಮ ಕೊಡುಗಲ್ಲ ಮ್ಯಾಲೆ. ಎಲ್ಲ ಮಾಡ್ದಿ ಸಂಕೀರ್ಣ ಸಂಕೀರ್ಣ ಕಟ್ಟಿರೋ ತರವನ್ನು ತಕ್ಕಂಡು ಬಿಟ್ಟು ಬಿಡೋಕೆ ನೀನೇನು ಕುರಿಯ ದನವಾ ಕೋಳಿಯ ಎಮ್ಮೆಯ, ಹಲೋ ಮಂತಿ ನಾನು ಇಲ್ಲದಂತ ಸಮಯದಲ್ಲಿ ಈ ಒಂಟಿ ಕುಪ್ಪಲ ಕಾಡಿನಲ್ಲಿ ಯಾರು ಬರ್ತಾರೋ ಯಾರು ಹೋಗ್ತಾರೋ ಗೊತ್ತಾಗೋದಿಲ್ಲ, ಹೌದೌದು ಕೇಳು ಬಡಗಲ ಸೀಮಿಂದ ಕೇಳೆಣ್ಣೆ ಒಬ್ಬ ಬಡಗರ ಸೆಟ್ಟಿ ಬರ್ತಾನೆ ಬಳ್ಳೆ ಬಳ್ಳೆ ಅಂತಾನೆ, ನೀನು ಅವನ್ನ ನೋಡ್ತೀಯೇ ಹಟ್ಟಿಗಾದ್ರೆ ಕರಿತೀಯೇ ಕಾಪೇನಾದ್ರೆ ಆಸ್ತಿಯೇ ಎಡಗೈನಾದ್ರೆ ಕೊಡ್ತೀಯೇ ಅಂದಾಗ ಬಳಿಯ ತೊಡ್ತಾನೆ, ಬಲಗೈನಾದ್ರೆ ಕೊಡ್ತೀಯೇ ಚಂದದ ಬಳಿಯ ತೊಡ್ತಾನೆ, ದಪ್ಪ ದುಡುವ ನೋಡ್ತಾನೆ ಕೆಂಪು ರಂಪು ನೋಡ್ತಾನೆ ಅಂದ ಚಂದ ನೋಡ್ತಾನೆ ಹಿನ್ನೆಲೆ ಕಣ್ಣು ಮರ್ತಾನೆ, ಒಲ್ಮೆ ಮತ್ತು ಕೊಟ್ಟು ನಿನ್ನ ಪಾಲಿಸಿಕೊಂಡು ಹೋಯ್ತಾನೆ, ಗೋರಣ್ಯ ನೀಡಮ್ಮ ಹೊಡುಗಲ್ಲ ಮ್ಯಾಲೆ, ಗೋರಣ್ಯ ನೀಡಮ್ಮ ಹೊಡುಗಲ್ಲ ಮ್ಯಾಲೆ, ಕೋಲು ಮಂಡೆ ಜಂಗಮರು ಕೋರಣಕ್ಕೆ ದಯ ಮಾಡೋರೇ, ಮೂಡ ಲಸಿಮಿಂದ ಕೇಳೆಣ್ಣೆ ಒಬ್ಬ ಮುತ್ತಿನ ಸಟ್ಟಿ ಬರ್ತಾನೆ ಮುತ್ತು ಮುತ್ತಂತ ಸಾರ್ತಾನೆ ನೀನು ಅವನ ನೋಡ್ತೀಯೇ ಅಟ್ಟಿಗಾದ್ರೆ ಕರಿತೀಯೇ ಚಾಪೇನಾದ್ರೂ ಆಸ್ತೀಯೇ ಮುತ್ತು ಬೌನ್ಸಿ ಕೊಳ್ತೀಯೇ ಹಿಂಗ ಚಂದ ನೋಡ್ತಾನೆ ದಪ್ಪ ದುಡುವ ನೋಡ್ತಾನೆ ಕೆಂಪು ರಂಪು ನೋಡ್ತಾನೆ ಚಲ್ವಾ ಬಾವ ನೋಡ್ತಾನೆ ನಿಮ್ಮೆಲ್ಲ ಕಣ್ಣು.